ಇದರ ಮುಖ್ಯ ಉದ್ದೇಶ ಸರ್? ಈ ಒಳ್ಳೆ ಉದ್ದೇಶ ಇಟ್ಟುಕೊಂಡು ರೈತ ಉತ್ಪಾದಕರ ಸಂಸ್ಥೆಗಳನ್ನು ಹಲವಾರು ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿತವಾಗಿವೆ, ಹಾಗೆ ನಮ್ಮ ದೇಶದಲ್ಲೂ ಕೂಡ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿವೆ ಸರ್. ಈಗ ಇಲ್ಲಿ ಏನು ಮುಖ್ಯ ನಮಗೆ ತೊಂದರೆ ಬರ್ತಾ ಇದೆಯಪ್ಪ ಅಂತಂದ್ರೆ ಸರ್, ರೈತರು ಬೆಳೆಯಕ್ಕೆ ರೆಡಿ ಅದಾರೆ ಸರ್. ಸದ್ಯಕ್ಕೆ ನಮ್ದು ಬಸವನಬಾಗೇಡಿ ತಾಲೂಕು ತಂದ್ರೆ ಸರ್, ನಮ್ದು ಸುತ್ತಮುತ್ತೆಲ್ಲ ನೀರಾವರಿ ಸರ್, ಸಂಪೂರ್ಣ ನೀರಾವರಿ ಪ್ರದೇಶ ಹೊಂದಿರತಕ್ಕಂತ ಎಲ್ಲ ರೈತರು ಇದಾರೆ ಸರ್. ಇವ್ರು ಏನ್ ಹೇಳ್ತಿರ್ ಹೇಳಿ ಸರ್, ಬೆಳೆಯಕ್ಕೆ ರೆಡಿ ಅದಾರೆ ಸರ್. ಬಟ್ ಮುಖ್ಯ ಎಲ್ಲಿ ಮೈನಸ್ ಆಗ್ತಾ ಇರೋದಪ್ಪ ಅಂತಂದ್ರೆ ಇವ್ರ ಮಾರುಕಟ್ಟೆ ಸರ್. ಮಾರುಕಟ್ಟೆ ಬಂದಾಗ ಸುಮ್ಮನೆ ಆಗೋದು ಸರ್. ಈಗ 10 ಟನ್ ಬೆಳೆಯಲ್ಲಿ 12 ಟನ್ ಬೆಳೆ ತೋರಿಸತಕ್ಕಂತ ರೈತರು ಇದಾರೆ ಸರ್ ನಮ್ಮಲ್ಲಿ. ಬಟ್ ಅವ್ರಿಗೆ ರೈತರು ಮಾರ್ಕೆಟ್ ಎಲ್ಲಿ ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆ ಅರಿವು ಇಲ್ಲ ಸರ್. ಈಗಿನ ಸದ್ಯದ ಪರಿಸ್ಥಿತಿ ಇಲ್ಲಪ್ಪ ಅಂದ್ರೆ ನಾವು ವೈಜ್ಞಾನಿಕ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ತಲಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಸವನಬಾಗೇಡಿ ತಾಲೂಕಿನಾಗ ಅಂದ್ರೆ ಹೊಸ ಕೋಲಾರ ತಾಲೂಕಿನಾಗ ಈರುಳ್ಳಿ ಜಾಸ್ತಿ ಬೆಳೀತಾರೆ ಸರ್. ಇಲ್ಲಿ ನಮ್ಮ ಈರುಳ್ಳಿ ಹೆಂಗ್ ಮಾಡ್ಯಾರಪ್ಪ ಅಂದ್ರೆ ನಾಸಿಕ್ ಈರುಳ್ಳಿ ಅಂತ ಹೇಳಿ ನಮ್ಮ ಈರುಳ್ಳಿನ ಇಲ್ಲೇ ಕುಸಿದಾಕ್ಯಾರ ಸರ್. ನಾಸಿಕ್ಕಿಂತ ದುಪ್ಪಟ್ಟು ನಮ್ದು ಈರುಳ್ಳಿಗೆ ಡಿಮಾಂಡ್ ಜಾಸ್ತಿ ಐತೆ ಸರ್. ಬಟ್ ಏನು ಹೆಸರು, ಫಾರ್ ಎಕ್ಸಾಂಪಲ್ ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ ಜಮ್ಮು ಒಳಗೆ ಆಪಲ್ ಬೆಳೀರಿ, ನಮ್ ಕಡೆ ಆಪಲ್ ಬೆಳೀರಿ. ಜಮ್ಮುದು ಡಿಮಾಂಡ್ ಇರ್ತದೆ, ನಮ್ ತೆಗೆ ಡಿಮಾಂಡ್ ಕಡಿಮೆ ಇರ್ತದೆ, ಅದಕ್ಕಿಂತ ಕ್ವಾಲಿಟಿ ನಮ್ದೇ ಇರತ್ತೆ ಸರ್. ಬಟ್ ಆದ್ರೇನು ಹೆಸರು ಜಮ್ಮುದು, ಹಂಗ ಈರುಳ್ಳಿದು ನಾಸಿಕ್ದು ಕ್ವಾಲಿಟಿ ಬೆಳದ್ ಅಂತೇಳಿ ಅದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ನಾವು ಬೆಳೆದ್ರು ಕೂಡ ಅವ್ರ ಹೆಸರು ನಾಸಿಕ್ ಆಗ್ತಾ ಇದೆ. ಇವತ್ ಇವನ್ ಮಾರ್ಕೆಟ್ ಹೋದ್ರು ನಾಸಿಕ್ ರೇಟ್ ಜಾಸ್ತಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ದಲಾಲರು ಅಂತ ಹೇಳ್ತಿರ್ತಾರೆ ಸರ್. ದಲಾಲ್ ಅಂತ ಈ ಟ್ರೇಡರ್ಸ್ ಗಳಾಗ್ಲಿ ಏನಪ್ಪಾ ಅಂತಂದ್ರೆ ನಮ್ ಬಿಜಾಪುರ ಮಾಲೆ ತಗೊಂಡು ನಾಸಿಕ್ ನಾಸಿಕ್ ಅಂತ ಹೇಳ್ತಾರೆ ಸರ್. ನಮ್ ಮಾಲೆ ಇರತ್ತರಿ ಅದು ನಾಸಿಕ್ ಮಾಲ್ ಅಂತ ಹೇಳೋದು, ಅದು ನಮ್ದು ಇಲ್ಲೇ ಕುಸಿದ್ ಬಿಡಿಸೋದು. ನಮ್ನು ಒಂದ್ ಸ್ವಲ್ಪ ಪುಷಪ್ ಮಾಡಿದ್ರೆ ನಮ್ ಕರ್ನಾಟಕದಲ್ಲಿ ಎದ್ಕೊಂಡು ನಮ್ ಮಟೀರಿಯಲ್ ಒಂದ್ ಸ್ವಲ್ಪ ಪುಷಪ್ ಮಾಡಿ ನಮ್ದು ಮಟೀರಿಯಲ್ ಎಲ್ಲಾ ಜನರಿಗೆ ತಿಳಿಸಿದ್ರಪ್ಪ ಅಂತಂದ್ರೆ ಸರ್, ನಮ್ದು ಇರ್ಲತಕ್ಕಂತ ಈರುಳ್ಳಿ ಕ್ವಾಲಿಟಿ ಇದು ತಿಳಿಸಿದ್ರಪ್ಪ ಅಂದ್ರೆ ಜನರಿಗೆ ಎಲ್ಲರಿಗೂ ಒಂದ್ ಸಂದೇಶ ಮಾಡೋದು, ಇಲ್ಲಪ್ಪ ಬಿಜಾಪುರ ಈರುಳ್ಳಿ ಚೆನ್ನಾಗೈತೆ, ಅದನ್ನೇ ನಾವು ಖರೀದಿ ಮಾಡ್ಬೇಕಂತೇಳಿ ಕಂಪನಿಯವ್ರು ಮುಂದ್ಗಡೆ ಬರ್ಬೇಕು ಸರ್. ಇನ್ನೊಂದು ಮುಖ್ಯ ಸರ್, ಇವತ್ತು ಮಾರ್ಕೆಟ್ ನಲ್ಲಿ ನನ್ನ ರೈತ ಎಲ್ಲಿ ಮೋಸ ಹೋಗಾಕತ್ತಾನಪ್ಪ ಅಂತಂದ್ರೆ ನಾ ಇದ್ರ ಬಗ್ಗೆ ಬಹಳ ಅಂದ್ರೆ ನನಗೆ 3 ವರ್ಷದಿಂದ ನಾ ಔಟ್ಪುಟ್ ಬಿಸ್ನೆಸ್ ಅಲ್ಲಿ ತೊಡಗಿದ್ದೀನಿ ಸರ್. ಅಂದ್ರೆ ಔಟ್ಪುಟ್ ಬಿಸ್ನೆಸ್ ಅಂದ್ರೆ ಕೆಲವೊಂದಿಷ್ಟು ಕಂಪನಿಗಳಿಗೆ ನನ್ನ ಮಟೀರಿಯಲ್ ಕೊಡೋದಾಗಲಿ, ಬೇರೆ ರಾಜ್ಯಗಳಿಗೆ ನನ್ನ ಮಟೀರಿಯಲ್ ಸರಬರಾಜು ಮಾಡೋದಾಗಿರಲಿ, ಇಲ್ಲಿ ಮಾಡೋದ್ರಲ್ಲಿ ಹೆಂಗ್ ನನ್ನ ರೈತ ಮೋಸ ಆಗಕತ್ತಾನಪ್ಪ ಅಂತಂದ್ರೆ ಮಾರ್ಕೆಟ್ ತಿಳಿತಾ ಇಲ್ಲ ಸರ್ ಅವ್ಗೆ. ಅದ್ರಾಗ ಇವ್ರು ಏನ್ ಬರ್ತಾರಪ್ಪ ಅಂದ್ರೆ ದಲ್ಲಾಳರ ತಂದ್ ಬರ್ತಾರೆ ಸರ್, ದಲ್ಲಾಳಿಗಳ ತಂದ್ ಬರ್ತಾರೆ, ಕಮಿಷನ್ ಏಜೆಂಟ್ ಅಂತ ಹೇಳಿ ಬರ್ತಾರೆ ಸರ್. ಇವ್ರು ಏನ್ ಮಾಡ್ತಾರೆ ಸರ್, ತಮ್ಮ ಕಮಿಷನ್ಗೆ ರೈತ ಪಾಪ 5 ದಿನದಿಂದ 6 ತಿಂಗಳು ಬೆಳೆದಂತ ಬೆಳೆಗಳನ್ನ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ರೈತಗ್ ಮಾರ್ಕೆಟ್ನಾಗ ಗೊತ್ತ ಮಾಡಿಸಲ್ಲ. 14 ರೂಪಾಯಿ 15 ರೂಪಾಯಿ 16 ರೂಪಾಯಿ ರೇಟ್ ಇದ್ದಾಗ್ರಿ, ಏ ಬಿಡೋ 17 ರೂಪಾಯಿ ಮರೀತಿ, ಏ ಬಿಡೋ 11 ರೂಪಾಯಿ ಮರೀತಿ, ಮಾಲಕ ನಿಮ್ ಮಾಲ್ ಮಾರಲು ಹಂಗಾಗೈತಿ ಹಿಂಗಾಗೈತಿ, ಕ್ವಾಲಿಟಿ ಇರತ್ ಸರ್. ಒಂದು ಏನೋ ಒಂದು ಉದಾಹರಣೆ ಕೊಡೋದು, ಏನಾದ್ರೂ ಆ ಮಾಲ್ ಸೂಪರ್ ಕ್ವಾಲಿಟಿ ಇದ್ರು ಅದಕ್ಕೊಂದು ಹೆಸರಿಡೋದ ಆ ತರ ಮಾಡಿ ಇವ್ರು ದಲ್ಲಾಲರು ಮೈಂಡ್ ವಾಶ್ ಮಾಡ್ತಾರೆ. ಆ ರೈತ ಏನ್ ಮಾಡ್ತಾನ, ಕುಸಿದ್ ಹೋಗಿ ಆಯ್ತ್ ಬಿಡಪ್ಪ ನನ್ನ ಮಾರ್ಕೆಟ್ ನೋಡಿಲ್ಲ ಬಿಟ್ಟಿಲ್ಲ, ಮಾರ್ಕೆಟ್ ನು ಗೊತ್ತ ಆಗುದಿಲ್ಲ, ರೇಟ್ ಇವತ್ತಿನ ರೇಟ್ ಇವತ್ತು ಇರ್ದತ್ತೋ ನಾಳೆ ಬಿಡ್ತತ್ತೋ, ಇವತ್ ಒಂದೇ ರೇಟ್ ಅಂತೂ ಇರಂಗಿಲ್ಲ ಸರ್, ಸೇಮ್ ರೇಟ್ ಪರ್ ಡೇ ಎಲ್ಲ ಚೇಂಜ್ ಆಗೋತ್ ಹೋಗತಿ. ಅದಕ್ಕೆ ಇಲ್ಲೇ ಕೊಟ್ಬಿಡೋನಪ್ಪ ಅಂತಂದೇಳಿ ಒಮ್ಮಲೇ ಕಡಿಮೆ ರೇಟ್ ಕೊಟ್ಬಿಡೋದು. ಇಲ್ಲಿ ಸಿಕ್ಕಾಪಟ್ಟಿ ಜಮೀನ್ ಹಿಡಿದವರು, ಬಿಲ್ಡಿಂಗ್ ಟು ಬಿಲ್ಡಿಂಗ್ ಹಿಡಿದವರು, ಸಿಕ್ಕಾಪಟ್ಟಿ ಸೈಟ್ ಹಿಡಿದವರು, ಒಟ್ಟು ದಲ್ಲಾಳರು ಏಜೆಂಟ್ಗಳನ್ನ ಚೆಕ್ ಮಾಡಿ ಸರ್ ನೋಡಿ, ಮತ್ತೆ ಹೈಯೆಸ್ಟ್ ಆಸ್ತಿವಂತ ಇದ್ದಾರೆ ರೈತ. ಇನ್ನಾದ್ರೂ ರೈತನಾಗೆ ಉಳ್ದಾನ ಸರ್, ಯಾಕಂದ್ರೆ ಬೆಳೆ ಬೆಳೆದಾನ ಸರ್, ಅವ್ನು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅವ್ಗೆ. ಇವತ್ ಹೆಂಗ್ ಕಸ್ಟಮರ್ ನೇರವಾಗಿ ಹೋಗ್ಬೇಕಪ್ಪ ಅಂದ್ರೆ ಮಟೀರಿಯಲ್ ಇವತ್ ಫಾರ್ ಎಕ್ಸಾಂಪಲ್ ಈರುಳ್ಳಿದ ಹೇಳ್ತೀನಿ ಸರ್, ನನ್ನ ಹತ್ರ ರೈತ ಈರುಳ್ಳಿ ಬೆಳೆದ ಅದನ್ನ ಏನ್ ಮಾಡ್ತಾನೆ ಸರ್, ಒಬ್ಬವ ಯಾರು ತಗೊಂಡ್ ಹೋಗ್ತಾರಪ್ಪ ಅಂತಂದ್ರೆ ಇವ್ರು ದಲ್ಲಾಳರು ತಗೊಂಡ್ ಹೋಗ್ತಾರೆ, ಇಲ್ಲ ಮಾರ್ಕೆಟಿಗೆ ತಗೊಂಡ್ ಹೋಗ್ತಾರೆ. ಈ ಮಾರ್ಕೆಟಿಗೆ ತಗೊಂಡ್ ಹೋದ ನಂತರ ಕಂಪನಿಗಳು ಇದು ಏನೀಗ ಡೈರೆಕ್ಟ್ ಕಂಪನಿಗಳು ಬಂದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಆಗಿರಲಿ, ನಿಂಜಾ ಕಾರ್ಡ್ದವರಾಗಿರಲಿ, ಜೊಮ್ಯಾಟೋದವರಾಗಿರಲಿ, ಮತ್ತೆ ಕಟ್ಟ ಯಾರೋ ಉಡಾನ್ದವರಾಗಿರಲಿ, ಹೀಗೆ ಹಲವಾರು ಕಂಪನಿಗಳು ಅದಾರೆ ಸರ್. ಇವರೆಲ್ಲರೂ ಏನು ಪ್ರೊಕ್ಯೂರ್ಮೆಂಟ್ಗೆ ಬಂದಿದ್ದಾರೆ ಸರ್. ಈಗ ಆಲ್ರೆಡಿ ಇವರೆಲ್ಲರೂ ನೇರವಾಗಿ ಫಾರ್ಮರ್ತೆ ಖರೀದಿ ಮಾಡ್ಕೊಂಡು ಕಸ್ಟಮರ್ ತಲುಪಿಸಿದ್ರೆ ಅದೊಂದು ನ್ಯಾಯಯುತ ಬೆಲೆ ಬರ್ತದೆ. 10 ರೂಪಾಯಿ ಈರುಳ್ಳಿ ಇದ್ದು 12 ರೂಪಾಯಿ ನಾವು ರೈತನ ಹತ್ರ ನೇರವಾಗಿ ಖರೀದಿ ಮಾಡಬಹುದು ಸರ್. ಇವ್ರು ಹಂಗ್ ಮಾಡಂಗಿಲ್ಲ ಸರ್, ಮಾರ್ಕೆಟ್ಗೆ ಈರುಳ್ಳಿ ಬರತ್ತಲ್ಲ ಅಲ್ಲೇ ಮಾರ್ಕೆಟ್ಗೆ ಒಂದ್ ಸ್ವಲ್ಪ ಕಮಿಷನ್ ಕೊಟ್ಬಿಟ್ಟು ಮಾರ್ಕೆಟ್ ಅಲ್ಲೇ ಖರೀದಿ ಮಾಡಿದ್ರೆ ಆಯ್ತಂತೇಳಿ ಖರೀದಿ ಮಾಡಕತ್ತಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು. ಅವ್ರು ಬಂದಾಗ ಏನ್ ಮಾಡ್ತಾರೆ ಗೊತ್ತೇನ್ ಸರ್, ಇವತ್ತು ನಮ್ದು ಈರುಳ್ಳಿ ಮಾರ್ಕೆಟಿಗೆ ನಾವು ತಗೊಂಡ್ ಹೋದಾಗ ಅಲ್ಲಿ ನಮ್ ಮಾಲ್ ಎಷ್ಟು ಮಾರಾಗತ್ತ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅವ್ರು ಬೇಡಿದ್ದೇ ರೇಟ್ ರೀ, ಟ್ರೇಡರ್ ಹೇಳಿದ್ದೇ ರೇಟು, ಅವ್ರು ಬೇಡಿದ್ದೇ ರೇಟು. ಎಷ್ಟಕ್ಕೆ ನಮ್ ಮಾಲ್ ಮಾರೈತಪ್ಪ ಅಂತೇಳಿ 1 ಗಂಟೆ ಆದ್ಮೇಲೆ ನಾವು ಕೇಳೋ ಪರಿಸ್ಥಿತಿ ಒಳಗಿದೀವಿ ಸರ್. ಇನ್ನಾದ್ರೂ ನನ್ನ ಮಾಲಿಗೆ ನನಗೆ ರೊಕ್ಕನೇ ಇಲ್ಲ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಗುಟ್ಕ ತಂಬಾಕು ಸಿಗರೇಟ್ ಹೆಂಗ್ ರೇಟ್ ಫಿಕ್ಸ್ ಅದಾವಲ್ಲ, ಹಂಗ ನನ್ನ ಮಾಲಿಗೆ ರೇಟೇ ಇಲ್ಲ, ಫಿಕ್ಸ್ ಇಲ್ಲೇ ಇಲ್ಲ ರೀ ಸರ್. ಫಿಕ್ಸ್ ಇರಕ್ ಆಗಲ್ಲ, ಯಾಕಪ್ಪ ಅಂತ ಸಮತೋಲನ ಕಾಪಾಡಕ್ ಆಗಂಗಿಲ್ಲ ಸರ್. ಆಗ್ಲಿ ಬಿಡ್ಲಿ, ಈ ಮಾರ್ಕೆಟ್ ದಾಗ ರೈತನ ಮಟೀರಿಯಲ್ ಹೋದಾಗ ಕೇಳಬೇಕಾಗತ್ತೆ. ಒಂದು ಒಬ್ಬ ಟ್ರೇಡರ್ ರೈತ ನಿಂದ 12 ರೂಪಾಯಿ ಈರುಳ್ಳಿ ಕೇಳಕತ್ತಾರಪ್ಪ ಕೊಡ್ಲೇ ಬೇಡ ಅಂತ ಕೇಳ್ಬೇಕು ಸರ್, ಸ್ವಾಭಾವಿಕ ಕೇಳ್ಬೇಕು. ಅದನ್ನ ಕೇಳಲ್ಲ ಸರ್. 1 ಗಂಟೆ ಆದ್ಮೇಗ ನಿನ್ 12 ರೂಪಾಯಿ ನಿನ್ ಮಾರಿದೆ ನೋಡಿ ಈರುಳ್ಳಿ ಪರ್ ಕೆಜಿ ಅಂತ ಹೇಳ್ತಾರೆ ಸರ್. ಅವ್ರ ರೈತ ಬಹಳಷ್ಟು ನೋವು ಪಡ್ಕೋತಾನ ಸರ್. ಅಷ್ಟೇ ಅವ್ ಆಯ್ತಪ್ಪ, ಮತ್ತೆ ನಾವು ತಗೊಂಡ್ ಹೋಗಿರ್ತಕ್ಕಂತ ಮಟೀರಿಯಲ್ ಗೊತ್ತಿರಂಗಿಲ್ಲ, ಪಕ್ಕದ ಅಂಗಡಿ 13-14 ರೂಪಾಯಿ ರೇಟ್ ಮಾರಿರ್ತಾನೆ ಸರ್. ಆದ್ರೆ ಇವನ ಅಂಗಡಿ 12 ರೂಪಾಯಿ ಮಾರಿರ್ತಾನ್ರಿ. ಅವಾಗ ರೇಟ್ ಪಾಪ ಅವ್ಗ ಎಷ್ಟು ಹೋಗಿತ್ತು ಅನ್ನೋದು ಗೊತ್ತಾಗಿರೋದಿಲ್ಲ. ಬಿಟ್ಟೈತೆ ಗೊತ್ತಾ, ಇಷ್ಟು ದೂರಿಂದ ಬಂದೇನಪ್ಪ ವಾಪಸ್ ನಾನು ಮಟೀರಿಯಲ್ ತಗೊಂಡ್ ಹೋಗಕ್ ಆಗಂಗಿಲ್ಲ, ಇದೇ ಅವಕಾಶ ಬಳಸೋದಾಗ ಒಂದು ಕ್ವಿಂಟಲ್ ನಿಂತ ಫಾರ್ ಎಕ್ಸಾಂಪಲ್ 1200 ರೂಪಾಯಿ 1300 ರೂಪಾಯಿ ಒಂದ್ ಈರುಳ್ಳಿ ದರ ಆಯ್ತಪ್ಪ ಅಂದ್ರೆ 2600 ರೂಪಾಯಿ 2 ಕ್ವಿಂಟಲ್ ಕಾಯ್ತು ಸರ್, 2600 ರೂಪಾಯಿ ಅದು ಲೇಬರ್ ಚಾರ್ಜ್ ಹೋಗುತ್ತೆ ನಮ್ದು. ಇದನ್ನೆಲ್ಲ ಅವ್ರು ಸದುಪಯೋಗ ಬಳಸೋತಾರ, ಇಂಥವೆಲ್ಲ ನಮ್ ಮುಂದೆ ಕಣ್ ಮುಂದೆ ಆಗ್ತಾ ಇರೋದು. ಇನ್ನೊಂದು ಹೆಂಗ್ ಬಳಸೋತಾರಪ್ಪ ಅಂದ್ರೆ ಸರ್, ಈಗ ಮಾರ್ಕೆಟ್ ದೂರ ಐತಿ, ಚೆನ್ನಾಗಿರೋ ಮಾರ್ಕೆಟ್ ಅಂದ್ರೆ ನಮ್ಗೆ ಬೆಂಗಳೂರು ಸರ್, ಈಗ ಲೋಕಲ್ ಮಾರ್ಕೆಟ್ ಅಷ್ಟು ಇಲ್ಲಿ ಕಮಿಷನ್ ಏಜೆಂಟ್ ಅದಾರ ಅಂತೇಳಿ ಹೋಗಂಗಿಲ್ಲ, ಅಲ್ಲೆಲ್ಲ ಕಮಿಷನ್ ಏನಿಲ್ಲ ಸರ್ ನಮ್ದು. ಬೆಂಗಳೂರಿಗೆ ಹೋಗೋ ಟೈಮಲ್ಲಿ 500 ಕಿಲೋಮೀಟರ್ ಜರ್ನಿಯಾಗ ಗಾಡಿಗೆ ಒಂದು ಏನೋ ಒಂದು ತೊಂದರೆ ಆಗಿರಲಿ, ಪಂಚರ್ ಆಗಿರಲಿ, ಗಾಡಿಗೆ ಇಂಜನ್ ಏನೇ ಆಗಿರಲಿ, ಸವಾಲ್ ಟೈಮಿಗೆ ಹೋಗಂಗಿಲ್ರಿ ಸರ್. ಅದು ಸವಾಲ್ ಟೈಮಿಗೆ ಹೋಗ್ಲಾರಾಗ 12 ಗಂಟೆಗೆ ಆಗಲಿ, 1 ಗಂಟೆಗೆ ಆಗಲಿ, 2 ಗಂಟೆಗೆ ರೀಚ್ ಆದ ಟೈಮ್ದಾಗ, ಅವಾಗ ಇವರು ನಮ್ಮ ಗಾಡಿ ಹೋದ್ಮಾಗ ಮರುದಿವಸ ಮಾರೋನ ಇವತ್ತೇ ಮಾರೋನ ಅಂತ ಕೇಳ್ತಾರೆ ನಮ್ಮ ರೈತರಿಗೆ. ಅವಾಗ ನಮ್ಮ ರೈತ ಮರುದಿವಸ ಮಾರಂದ್ರೂ ಇವ್ರು ಏನ ಹೇಳ್ತಾರೆ, ಇವ್ರ ಆಸೆಗೋಸ್ಕರ 1 ರೂಪಾಯಿ ಅಥವಾ 2 ರೂಪಾಯಿ, 1 ಕೆಜಿಗೆ 1 ರೂಪಾಯಿ ಉಳಿಸ್ಕೊಂಡ್ರೆ ಒಂದ್ 15 ಟನ್ನಿಗೆ 15,000 ರೂಪಾಯಿ ಉಳಿತೈತೆ ಅನ್ನೋದು ಇವ್ರ ಥಿಂಕಿಂಗ್ ಇರತ್ತೆ ಸರ್. 14 ರೂಪಾಯಿ ಮಾರ್ಕೆಟ್ ಇಲ್ಲ, ನೀ ಜಲ್ದಿನೆ ಬರಬೇಕಾಗಿತ್ತು, ಬೆಳಗ್ಗೆ 1400 ರೂಪಾಯಿ ಮಾರಿದ್ಯಾ, ಈಗ ನಿನ್ 1300 ರೂಪಾಯಿ ಕೇಳಕತ್ತಾರ, ನಿನ್ ಕೊಡ್ಲೇ ಬೇಡ ಈ ಕ್ವಶನ್ ಕೇಳ್ತಾರೆ ಸರ್. ಅಲ್ಲಿ ರೈತ ಏನ್ ಮಾಡ್ಬಿಡ್ತಾನೆ, ಆಯ್ತಪ್ಪ ನನ್ನ ಮೆಟಲ್ ಕೊಟ್ಟರೆ ಸಾಕಾಗಿತ್ತು, ಮೊದಲು ನಾವು ಊರಿಗೆ ಹೋಗ್ಬೇಕು, ಇವ್ರದ ನನ್ನ ಒಬ್ಬಂಟಿಗನ್ ಬಾಳೆ ಮತ್ತು ಊರ ಕೆಲಸದವ ದನಗಳ ಕರುಗಳು ಮೇವುಗಳು ಹಾಕಬೇಕು, ನೀರು ಕುಡಿಸ್ಬೇಕಂತೇಳಿ ಇಂಥ ಥಿಂಕಿಂಗ್ ದೇ ಬರ್ತಾನ್ರಿ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಿಜವಾದ ಸಂಗತಿ ಸರ್ ಇದು. ರೈತ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತಂದಾಗ ಅವ ಈರುಳ್ಳಿ ಒಂದ್ ರಾತ್ರಿ ಬೆಳತಾನ, ಹೋಗಿ ತನ್ನ ಈರುಳ್ಳಿ ಮಾರ್ಕೊಂಡು ರಾತ್ರಿ ಬಸ್ಸಿಗೆ ಹತ್ತಾನ, ಅದು ಬೆಂಗಳೂರದ ಮಜಾ ಮಾಡಂಗಿಲ್ಲ, ತಿರುಗಾಡಂಗಿಲ್ಲ, ಇಂಥದೊಂದು ಪ್ರದೇಶ ಸುತ್ತಾಡಂಗಿಲ್ಲ. ಅವ್ನ ಈರುಳ್ಳಿಗೋಸ್ಕರ 500 ಕಿಲೋಮೀಟರ್ ಬರ್ತಾನೆ, 500 ಕಿಲೋಮೀಟರ್ ಬರ್ತಾನೆ, ಯಾಕಪ್ಪ ಅಂದ್ರೆ ಮರುದಿವಸ ನನ್ನ ಕೆಲಸಗಳದಾವ ಅಂತ ಹೇಳಿ ಬರ್ತಾನ್ರಿ. ಅದಕ್ಕೋಸ್ಕರ ಇವ್ರು 16 ರೂಪಾಯಿ 13 ರೂಪಾಯಿ ಕಡಿಮೆ ರೇಟ್ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಅವತ್ತೇ 2 ಗಂಟೆ ಹೋಗಿ 3 ಗಂಟೆ ಅವ್ರು ಸೇಲ್ ಮಾಡ್ಕೊಂಡು ತಾವೇ ಖರೀದಿ ಮಾಡಿ ತಮ್ಮ ಗೋಡೌನ್ದಾಗ ಇಟ್ಕೊಳ್ಳೋದು, ಮರುದಿವಸ ಸವಾಲಿಗೆ ಹಚ್ಕೊಳ್ಳೋದು ಇತ್ತಕ್ಕೆ ಅವ್ರಿಗೆ ಆಲ್ರೆಡಿ ಸರ್. ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಟ್ರೇಡರ್ ಎಷ್ಟೋ ವರ್ಷಗಳಿಂದ ಕೆಲಸ ಅಲ್ಲೇ ಟ್ರೇಡರ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಅವ್ನ್ ಎಷ್ಟೋ ಕಂಪನಿಗಳು ಅವ್ರಿಂದ ಇರ್ತಾವ್ರಿ, ಕನೆಕ್ಷನ್ ಇರ್ತಾವ್ರಿ, ನಾಳೆ ಬರ್ತೀನಿ ನೀ ನನಗೆ ರೇಟಿ ಕೊಡ್ಬೇಕಪ್ಪ ಅಂತ ರಾತ್ರಿ ಸಿಕ್ಕಾಪಡಿ ಮಾತಾಡ್ತಿರ್ತಾರೆ ಅವ್ರು. ಎಷ್ಟು ಗಾಡಿ ಬರ್ತಾವ ಅಂತ ರೈತ ಹೇಳ್ಬಿಟ್ಟಿರ್ತಾನ, ಅಣ್ಣ ನಿನಗೆ ಅಡ್ತೀನಿ ಇವತ್ತು ನಾನು ಈರುಳ್ಳಿ ತರ್ತಾ ಇದ್ದೀನಿ, ಅಣ್ಣ ನನಗೆ ಚೆನ್ನಾಗಿ ರೇಟ್ ಮಾಡೋ, ನಾವು ಎಕ್ಸಾಂಪಲ್ ಈರುಳ್ಳಿ ಕೊಡ್ತಾ ಇದ್ದೀನಿ, ಇದೆಲ್ಲ ಆಗ್ತಾರೋದು ಎಲ್ಲ ತರಕಾರಿಗಳು ವೆಜಿಟೇಬಲ್ಸ್ ಮೇಲೆ ಎಲ್ಲ ಫ್ರೂಟ್ಸ್ ಮೇಲೆ ಸರ್, ಇದೆಲ್ಲ ಎಕ್ಸಾಂಪಲ್ ಕೊಡ್ತಾರ ಈರುಳ್ಳಿ ಮೇಲೆ ರೀ. ರಾತ್ರಿ ಎಲ್ಲ ಇವರೆಲ್ಲ ಸೆಟಲ್ಮೆಂಟ್ ಆಗಿರ್ತಾವ್ರಿ, ಅಣ್ಣ ನನಗೆ ಇಷ್ಟು ಬೇಕು ಇಷ್ಟು ಕಡಿಮೆ ಆಗಬೇಕು, ಆಯ್ತಾ ಬಂದ್ಬಿಡು, ಇವ್ರು ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಸರ್, ರಾತ್ರಿನೇ ಸೆಟಲ್ಮೆಂಟ್ ಆಗಿಬಿಟ್ಟಿರ್ತಾ ಇವ್ರು ಎಲ್ಲಾದ್ರು. ಅದಕ್ಕೋಸ್ಕರ ಈ ರೀತಿ ರೈತ ಮಾರ್ಕೆಟ್ದಾಗ ಹೋದ್ರೆ ಅವ್ನ್ ರೇಟ್ ಗೊತ್ತಾಗ್ತಾ, ಅವ್ನ ತೂಕ ಗೊತ್ತಾಗ್ತಾ ಇಲ್ಲ, ಮತ್ತೆ ಇನ್ನೊಂದು ಅವ್ನ ದರ ಎಷ್ಟು ಮರ್ಯಾದ ಅನ್ನೋದು ಗೊತ್ತಾಗಲ್ಲ, 1 ಗಂಟೆ ಗೊತ್ತಾಗ್ತೈತಿ, ಮತ್ತೆ ಕಟ್ಟ ಅವ್ಗ ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಿಲ್ಲ. ರೈತಂದು ಹೆಂಗ್ ಶೋಷಣೆ ಸ್ಥಳ ಹೆಂಗಾಗಿತ್ತು ಅಂದ್ರೆ, ರೈತ ಬೆಳೆದಾನ ಸರ್, ಫಾರ್ ಎಕ್ಸಾಂಪಲ್ ನನ್ನ ಹೊಲದಾಗ ಒಂದ್ ಈರುಳ್ಳಿ ಬೆಳೆದಾಗ ಒಂದ್ 5 ಅಥವಾ 10 ಈರುಳ್ಳಿ ಯಾರಾದ್ರೂ ತಗೊಂಡ್ ಹೋದ್ರೆ ಅಂದ್ರೆ ಬೈತೇವ್ರಿ ನಾವು ಅವ್ರಿಗೆ. ಇವತ್ತು ನಾವಲ್ಲಿ ಮಾರ್ಕೆಟ್ದಾಗ ಈರುಳ್ಳಿ ಆಗಲಿ ದ್ರಾಕ್ಷಿ ಗ್ರೇಪ್ಸ್ ನೋಡಿರಲ್ಲ, ಒಂದ್ ಗೊಂಚಲ ಏನಾದ್ರೂ ಹರ್ಕೊಂಡ್ ಹೋದ್ರೆ ಬೈತೇವೆ. ಅಲ್ಲೆಲ್ಲ ಮಾರ್ಕೆಟ್ದಾಗ ನೋಡಿದ ಕಚ್ಚಿ ಪಿಚ್ಚಿ ತುಳಿದಾಡ್ ಬಿಸಾಕ್ತಿರ್ತಾರೆ ಸರ್. ಅದನ್ನ ನೋಡಿದ ಕಣ್ಣಾಗ ನೀರ್ ಬರ್ತಿರ್ತಾವ್ ರೈತನ ಪ್ರತಿಯೋ ರೈತ, ಅಯ್ಯೋ ನಾನು ಹೊಲದಾಗ ನಾನು ಒಂದ್ ಮಡಿಯಾಗ ಇಷ್ಟೆಲ್ಲ ಬೆಳಿತಿದ್ದೆ, ಇವ್ರೇನಪ್ಪ ಕಚ್ಚಿ ಪಿಚ್ಚಿ ತುಳಿದಾಡಕತ್ತಾರ ಅಂತ ಹೇಳ್ತಿರ್ತಾರೆ. ಅವಂಗ ಒಂಥರ ನೋವು ಆಗ್ತಿರ್ತದೆ ಸರ್. ಅಷ್ಟೆಲ್ಲ ಬೆಳಿತೇವೆ, ಒಂದ್ ಅಷ್ಟು ಶಾಂತ ಮಾಡ್ತೇವೆ, ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ಏನು ಹೇಳಾರಂತ ಪರಿಸ್ಥಿತಿ. ರೈತ ಬೆಳೆದಂತ ತನ್ನ ಮಾಲಿಕ ತಾ ಏನು ಮಾತಾಡಲಾರತಕ್ಕಂಥ ಜೀರೋ ಜಾಗದಾಗ ಕುತ್ಕೊಂಡ್ರಿ ರೈತ ಸರ್. ಅವ್ನ್ ಮಾರ್ಕೆಟ್ದಾಗ ಅವ್ನ್ ಬೆಲೆನೇ ಇಲ್ಲ ರೀ ಸರ್. ಮಾಲ್ ಅವ್ನ್ ಅನ್ನಂಗ್ ಮಾಲಾಕಂದ್ರೆ ಹೆಂಗಿರ್ಬೇಕು ಸರ್? ಅವ್ನ್ ಕೇಳಿ ಎಲ್ಲ ಡಿಸಿಷನ್ ಆಗ್ತಾ ಇರ್ಬೇಕ್ರಿ. ಅವ್ನ್ ಏನು ಕೇಳಂಗೇ ಇಲ್ರಿ, ಅವ್ನ್ ಕುಂದ್ರಿಸ್ತಾರ, ಚಾ ಕುಡಿಸ್ತಾರ, ಏ ಪೂರೈ ದಿವಸ ತಿನ್ರಪ್ಪ ಅಂತ ಒಳಗೆ ಕುಡಿಸ್ತಾರ, ಕುಂದಿಸ್ಬಿಡ್ತಾರ, ಮುಗಿದೋಯ್ತು ಸರ್. ಇದು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಸರ್ ಈ ತರ ಆಗ್ತದೆ. ಸಣ್ಣ ಸಣ್ಣ ಮಾರ್ಕೆಟ್ಗಳಲ್ಲಿ ಯಾವ ತರ ಆಗ್ಬಾರ್ದು ಸರ್? ಈಗ ಜಗದೀಶ್ ಅವರು ಒಂದು ನನಗೆ ಏನ್ ವಿಚಾರ ಬರ್ತದೆ ಅಂತಂದ್ರೆ, ಈಗ ಯಾವುದೇ ಒಂದು ಆಪ್ಷನ್ ಹರಾಜ್ ಆಗಬೇಕು ಅಂತಂದ್ರೆ, ಒಂದು ಮಾಲಿಗೆ ಅಥವಾ ಯಾವುದೋ ಒಂದು ನಾವು ನೋಡ್ತೀವಿ ಪ್ರಕ್ರಿಯೆ ಹಿಂಗ್ ನಡೆದಿರ್ತದೆ, ಒಂದು ಬೇಸ್ ಪ್ರೈಸ್ ಅಂತ ಇರ್ತದೆ. ಈ ಒಂದು ಮಾಲ್ ನಿಮ್ಗೆ ಬೇಕು ಅಂತಂದ್ರೆ 1,000 ರೂಪಾಯಿ ಮಿನಿಮಮ್ ನೀವು ಕಟ್ಟಬೇಕು ಅಂತ ಹೇಳಿ, ಅದ್ರದ ರೇಟ್ ಬೇಸ್ ರೇಟ್. ಹಂಗ ನೀವು ನಮ್ಮ ಕೃಷಿ ಉತ್ಪನ್ನಗಳಿಗೆ ಯಾಕೆ ಆಗಂಗಿಲ್ಲ, ಒಂದ್ ವೇಳೆ ಆಗ್ತಿತ್ತು ಅಂತಂದ್ರೆ ಎಲ್ಲೆಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತದ? ಆಗ್ಬಹುದು ಸರ್. ಹೆಂಗಪ್ಪ ಅಂತಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಈರುಳ್ಳಿನೇ ತಗೋತೀನಿ ಸರ್, ಯಾಕಂದ್ರೆ ಎಕ್ಸಾಂಪಲ್ ಈರುಳ್ಳಿನೇ ತಗೊಂಡ್ರಿ. ಈರುಳ್ಳಿಗೆ ನಾವು 1,000 ರೂಪಾಯಿ ಏನಾದ್ರು ಬೇಸ್ ಪ್ರೈಸ್ ಮಾಡಿದೆ ಅಂದ್ರೆ, ಈಗಾಗಲೇ ಲಾಸ್ಟ್ ಟೈಮ್ ಸರ್ಕಾರ 699 ಮಾಡಿತ್ತು ಸರ್, 699 ಮಾಡಿತ್ತು ಸರ್, ಅದು ಸರಿಯಾಗಿ ಬೆಲೆ ಅಲ್ಲ ಸರ್. ಒಂದ್ ಎಕರೆದಾಗ ಇಳುವರಿ ಬರ್ಬೇಕಪ್ಪ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 40-50,000 ರೂಪಾಯಿ ಖರ್ಚು ಬರತ್ತೆ ಸರ್. 50,000 ರೂಪಾಯಿ ಮಿನಿಮಮ್ ಈರುಳ್ಳಿ ಬೀಜ ಆಗಿರಲಿ, ಹಚ್ಚೋದಾಗಿರಲಿ, ಗೊಬ್ಬರ ಆಗಿರಲಿ, ಔಷಧ ಆಗಿರಲಿ, ಈರುಳ್ಳಿದ ಲಾಸ್ಟಿಗೆ ಕಿತ್ತಿ ಸೋಸೋದಾಗಿರಲಿ, ಟೋಟಲ್ 50,000 ರೂಪಾಯಿ ಖರ್ಚು ಬರತ್ತೆ ಸರ್. ಆ 50,000 ರೂಪಾಯಿ ಇವ್ರು 600 ರೂಪಾಯಿ ಕೊಟ್ರಪ್ಪ ಅಂತಂದ್ರೆ 10 ಟನ್ ಒಂದ್ ಎಕರೆದಾಗ ಬೆಳಿತೇವೆ ಸರ್ ನಾವು, 60,000 ಆಯ್ತ್ರಿ. ನಮ್ದು ಖರ್ಚಾಗಿದ್ದು 50,000 ಸರ್, ಉಳಿದ ಎಷ್ಟು ಬಿತ್ತು ಡಿಫ್ರೆನ್ಸ್ 10,000. ಇನ್ನು ಮಾರ್ಕೆಟ್ ಹೋಗಿ ಮಾರ್ಕೊಂಡ್ ಬರ್ಬೇಕಲ್ಲ, ಇದು ಲಾಸ್ ಅಲ್ಲೇ ಬತ್ತೆ ಸರ್. ಅದಕ್ಕೋಸ್ಕರ 1,000 ರೂಪಾಯಿ ಆದ್ರೂ ನಿಗದಿ ಮಾಡಿದಿರಪ್ಪ ಅಂದ್ರೆ, ಇದು ಒಂದು ರೈತರು ಕನಿಷ್ಠ ಆದ್ರೂ ಒಂದೆಲ್ಲ ಖರ್ಚು ಮುಗಿದು ಒಂದು 300 ರೂಪಾಯಿ ಉಳಿತದಪ್ಪ ಅಂದ್ರೆ ಪರ್ ಕ್ವಿಂಟಲ್ಗೆ, ಏನಿಲ್ಲ ಅಂದ್ರೆ 30-40,000 ಒಂದ್ 3-4 ತಿಂಗಳದಾಗ ಅವ್ನು ತಗೊಳ್ಬೋದು ಸರ್, ಒಂದ್ ಎಕರೆದಲ್ಲಿ ಸರ್. ಇದು ಬಹಳ ಮಾಡೋದು ಬೇಡ್ರಿ ಸರ್ಕಾರ, ಒಂದ್ ಮಿನಿಮಮ್ ಪ್ರೈಸ್ 1,000 ರೂಪಾಯಿ ಮಾಡಲಿಪ್ಪ ಅಂತಂದ್ರೆ ರೈತರಿಗೆ ಜೀವಿಸೋಕೆ ಒಂದು ಹಾದಿ ಬರುತ್ತೆ ಸರ್ ಪಕ್ಕಾರ. ಇದು ಮಾತ್ರ ಖಚಿತ ಸರ್. ಬೇಸ್ ಪ್ರೈಸ್ ಇರಲಾರ್ದೆ ಅವರು ಯಾವುದೇ ಒಂದು ಬೆಲೆಗೆ ಆಪ್ಷನ್ ಮಾಡಿದ್ರಪ್ಪ ಅಂತಂದ್ರೆ ಅವ್ನಿಗೆ ಏನು ಬೆಲೆ ಬರಬೇಕು ಅದು ಸಿಗಂಗೇನೇ ಇಲ್ಲ ಅನ್ನುವಂಥದ್ದು ಸರ್. ಇದು ಬಹಳ ಚಂದ ಎಕ್ಸಾಂಪಲ್ ಸರ್ ಇದು ಅಷ್ಟೇ ಕಷ್ಟೇ ಕರೆ, ಆದ್ರೆ ಇದು ಬೇಸ್ಮೆಂಟ್ ಪ್ರೈಸೇ ಇಲ್ಲ ಸರ್ ನಮ್ದು. ಇದು ಅಂದ್ರೆ ಒಂದು ಬೇಸ್ಮೆಂಟ್ ಪ್ರೈಸ್ ಇಲ್ಲಕಂದ್ರೆ ಲಾಸ್ಟೇ ರೀ. ಯಾರು ರೇಟ್ ಯಾವಾಗ ಇರತ್ತ ಹೆಂಗ ಇರತ್ತ ಅಂದ್ ಹೇಳಕ್ಕೆ ಬರಂಗಿಲ್ಲ ಸರ್. ರೇಟ್ ಒಂದ್ ಇಷ್ಟ ಇರ್ತಪ್ಪ ಅಂತಂದಾಗ ರೈತ ಬೆಳ್ಯಾಕ ರೆಡಿ ಇರ್ತಾನ್ರಿ. ಭಾರತ ದೇಶಕ್ಕೆ ಎಷ್ಟು ಬೇಕತ್ ಬೆಳ್ಯಾಕ ರೆಡಿ ಅದಾರ ರೈತರಿ. ಬಿಜಾಪುರ ಮತ್ತು ಬಾಗಲಕೋಟೆ ನೀರಾವರಿ ಹೈಯೆಸ್ಟ್ ಪ್ರದೇಶ ಐತೆ ಸರ್. ಎಷ್ಟು ಬೇಕಷ್ಟು ಬೆಳೆ ಬೆಳೆಸಿಕೊಡ್ತೇವ್ರಿ. ಬಟ್ ಏನೋ ಅವ್ರಿಗೆ ನಿಗದಿತವಾಗಿರ್ತಕ್ಕಂಥ ಮಾರುಕಟ್ಟೆ ಸಿಗ್ತಾ ಇಲ್ಲ. ಮಾರುಕಟ್ಟೆ ಸಿಕ್ಕರೂ ಕೂಡ ಅಲ್ಲಿ ಸಿಕ್ಕಾಪಟ್ಟಿ ಶೋಚನೀಯ ಸ್ಥಳ ರೀ ಸರ್. ಸಿಕ್ಕಾಪಟ್ಟಿ ರೈತರಿಗೆ ಹೆಂಗ ಹರಾಸ್ಮೆಂಟ್ ಆಗ್ತೈತಪ್ಪ ಅಂತಂದ್ರ ಸುಮ್ಮ ಅಬ್ಸರ್ವ್ ಮಾಡ್ರಿ ಸರ್. ಅವ್ನು ಅವ್ನ ಲುಂಗಿ ಅಂಗಿ ನೋಡ್ಕೊಂಡ ಅವ್ನ ಹಿಚ್ಕೂದ್ ಮಾಡ್ತಾರ್ರಿ. ಅರ್ಬಿ ಹಂಗ್ ಹಿಂಡ್ತೇವಲ್ಲ ಹಂಗ ರೈತನ್ ಹಿಂಡ್ತಾರೆ ಸರ್. ಆ ಹಿಂಡು ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ನಡೆದಾಯ್ತು ಸರ್. ಈಗ ನಿಮ್ಮ ಕಂಪನಿ ಯಾವ ರೀತಿ ಯೋಜನೆಗಳನ್ನು ಹಾಕೊಂಡು ರೈತರಿಗೆ ನ್ಯಾಯವಾದಂತಹ ಒಂದು ಬೆಲೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ್ರಿ? ಈಗ ನಮ್ಮ ಕಂಪನಿ ಯೋಜನೆ ಹೆಂಗ ಹಾಕೊಂಡ್ರೆ ಸರ್, ಈಗ ಏನಾದ್ರೂ ಒಂದು ನಾವು ಡೈರೆಕ್ಟ್ ಕೆಲವೊಂದಿಷ್ಟು ಕಂಪನಿಗಳು ನಮ್ಮ ಹತ್ರ ಬಂದಿದ್ದಾರೆ ಸರ್. ಅವಾಗ ಕಂಪನಿಗಳು ಬಂದು ನಮ್ಮ ಜೊತೆ ಟೈಪ್ ಮಾಡ್ಕೊಂಡ್ಬಿಡಿ, ಟೈಪ್ ಮಾಡ್ಕೊಂಡು ಇಂತಿಷ್ಟು ಕೊಡಬೇಕು ಅಂತ ಹೇಳಿದಾರೆ ಸರ್. ಈ ತರ ಮಾಡೋದಂತ್ರ ರೈತರಿಗೆ ಅನುಕೂಲ ಸರ್. ಯಾಕಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ದಾಗ 14 ರೂಪಾಯಿ 15 ರೂಪಾಯಿ 12 ರೂಪಾಯಿ ಇರ್ತದೆ, ಒಂದಿನ 8 ರೂಪಾಯಿ 7 ರೂಪಾಯಿ 5 ರೂಪಾಯಿ ಇರ್ತದೆ. ಇಲ್ಲ ವೇರಿಯೇಷನ್ ಆಗಿ 10 ರೂಪಾಯಿ ನಿಮ್ಗೆ ನಾ ಕೊಡ್ತೀನಿ, ಇಲ್ಲ 11 ರೂಪಾಯಿ ಕೊಡ್ಬೇಕಾ ಕೊಡ್ತೀನಿ. ಇಷ್ಟು ವರ್ಷ ನಮ್ಗೆ ಕೂಡ ಅಗ್ರಿಮೆಂಟ್ ಮಾಡ್ಕೋಬೇಕು, ಇಷ್ಟು ಮಾಡ್ಕೊಂಡ್ ಮೇಲೆ ನೀವು ನಮ್ಗೆ ಇಷ್ಟು ಮೆಟೀರಿಯಲ್ ಕೊಡ್ಬೇಕಂತ ಅವ್ರು ನಮ್ಗೆ ಹುಡುಗ ಟೈಪ್ ಆಯ್ತಪ್ಪ ಅಂತಂದ್ರೆ ಇಂಥ ಕೆಲವೊಂದಿಷ್ಟು ಕಂಪನಿಗಳು ನಮ್ಮ ಕಂಪನಿಯವ್ರ ಜೊತೆ ಬಂದ್ಬಿಟ್ಟು ಟೈಪ್ ಮಾಡಿ ಅವ್ರಿಗೆ ಎಷ್ಟು ಬೇಕಾದ ಮೆಟೀರಿಯಲ್ ನಾವು ಕೊಡಕ್ಕೆ ರೆಡಿ ಇದೇವ್ರಿ. ಅವ್ರೊಂದು ನಿಗದಿತವಾದಂತ ದರ ಕೊಟ್ಟರಪ್ಪ ಅಂತಂದ್ರೆ ನಾವು ಬೆಳೆಯಕ್ಕ ರೆಡಿ, ಕೊಡಕ್ಕ ರೆಡಿ. ಇದರಿಂದ ರೈತಿಗೆ ಅನುಕೂಲ ಆಗತ್ತೆ, ಲಾಸ್ ಅನ್ನೋದು ಯಾವುದೇ ಕಾರಣದಲ್ಲಿ ಬರಂಗಿಲ್ಲ, ಮಾರುಕಟ್ಟೆ ಮೋಸ ಅನ್ನೋದು ಬರಂಗಿಲ್ಲ. ಯಾಕಂದ್ರೆ ನೇರವಾಗಿ ಕಂಪನಿಗೆ ಹೋಗ್ತಿರೋದು ಸರ್. ಇದೆ ಕಂಪನಿದಂದ್ರೆ ಅವ್ರು ಡೈರೆಕ್ಟ್ ಕಸ್ಟಮರ್ ಗೆ ಸಪ್ಲೈ ಮಾಡ್ತಾರೆ, ಅದ್ರ ತೊಂದರೆ ಬರಂಗಿಲ್ಲ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂದ ಕಸ್ಟಮರ್ ಯಾರು ಕಂಪನಿಗಳು ಬರ್ತಾವೆ, ಹೋಟೆಲ್ದವ್ರು ಬರ್ತಾರೆ. ನಮ್ದು ಮೆಟೀರಿಯಲ್ ಒಂದೆಲ್ಲ ಡಂಪಿಂಗ್ 5 ಸಲ ಡಂಪಿಂಗ್ ಆಗತ್ತೆ, ಲೋಡಿಂಗ್ ಅನ್ಲೋಡಿಂಗ್ ಅನ್ಲಿಂಗ್ ಲೋಡಿಂಗ್ 4 ಸಲ ಲೋಡಿಂಗ್ ಆಯ್ತು, ಕ್ವಾಲಿಟಿನೇ ಕಳ್ಕೊಂಡು ಹೋಗ್ಬಿಡತ್ರಿ. ಅದಕ್ಕೋಸ್ಕರ ಇವ್ರು ಡೈರೆಕ್ಟ್ ಕಂಪನಿಯವರು ನೇರವಾಗಿ ನಮ್ಮ ಹತ್ರ ಬರೋದ್ರಿಂದ ಒಂದೇ ಸಲ ಲೋಡಿಂಗ್ ಆಮೇಲೆ ಡಂಪಿಂಗ್ ನಂತರ ಡೈರೆಕ್ಟ್ ಕಸ್ಟಮರ್ ಪ್ಯಾಕಿಂಗ್ ಆಗಿಬಿಡತ್ತಾರೆ ಸರ್. ಅದು ಒಂದು ನಮ್ಮ ಕ್ವಾಲಿಟಿ ಒಂದು ಕಳ್ಕೊಳ್ಳಂಗಿಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವ್ರು ನಮ್ಮ ಹತ್ರ ನೇರವಾಗಿ ಬರೋದ್ರಿಂದ ನಿಗದಿತ ರೇಟ್ ಕೊಡೋದ್ರಿಂದ ರೈತರಿಗೆ ಬಹಳಷ್ಟು ಅನುಕೂಲ. ಇಲ್ಲಿ ಮೋಸಗಳಾಗಂಗಿಲ್ಲ ಸರ್, ಮಾರುಕಟ್ಟೆ ಮೋಸ ಆಗಂಗಿಲ್ಲ, ತೂಕದಲ್ಲಿ ಮೋಸ ಆಗಂಗಿಲ್ಲ. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ರೈತಗ ಚಿಂತಿರಂಗಿಲ್ಲ ಸರ್, ನಾ ಅಲ್ಲಿ ಹೋಗಿ ಮಾರ್ಬೇಕು ಇಲ್ಲಿ ಹೋಗಿ ಮಾರ್ಬೇಕು. ಆಲ್ರೆಡಿ ನನಗೆ ಬಸವನವಾಗಿ ತೊಡಗ್ರೆ ಇಂಥ ಕಂಪನಿಯವ್ರು ಕೂಡ ಟೈಪ್ ಮಾಡ್ಕೊಂಡಾರ ನಾ ಅವ್ರಿಗೆ ಹೋಗಿ ಕೊಟ್ಟು ಬಿಟ್ಟೆವಪ್ಪ ಅಂತಂದ್ರೆ ನಮ್ಮ ಮಟೀರಿಯಲ್ ಅವ್ರು ಸುಗಮವಾಗಿ ಕಳಿಸ್ತಾರ ಅಂತಂದೇಳಿ ಆರಾಮಾಗಿ ಅವ್ರಿಗೆ ನಿಶ್ಚಿಂತೆಯಾಗಿ ಇರಬಹುದು ಸರ್. ಇನ್ನೊಂದು ರೈತಗೆ ಎಲ್ಲ ಓಕೆ ಸರ್, ಮಾರುಕಟ್ಟೆ ಸಿಕ್ಕರೂ ಕೂಡ ಲಾಸ್ಟ್ ಕೊನೆಯದು ಬರೋದು ಅವನ ಅಮೌಂಟೇ ಕೊಡಂಗಿಲ್ಲ ಸರ್, ಪಟ್ಟಿ ಅಂತ ಬರತ್ತೆ ರೀ ಅಮೌಂಟ್, ಟೋಟಲ್ ರೊಕ್ಕ ಏನು ಬರತ್ತಲ್ರಿ ಅದು ಅಮೌಂಟ್ ರೈತರಿಗೆ ಒಮ್ಮೆ ಸಿಗಂಗಿಲ್ಲ. ದಲ್ಲಾಲರು ಒಮ್ಮೆ ಟೈಮ್ದಾಗ ಅವರು ಪ್ರಾಫಿಟ್ದಾಗ ಇರಂಗಿಲ್ಲ, ಲಾಸ್ ಆಗಿರ್ತಾರ್ರಿ. ಅವ್ರು ಲಾಸ್ ಆದ್ರೆ ಅಂತಂದ್ರೆ ಇವ್ರದೆಲ್ಲ ರೊಕ್ಕ ಮುಗಿಸ್ಬಿಡೋದು, ಏಜೆಂಟ್ಗಳು ಬರ್ತಾರೆ ಬಂದು ಏನು ಮಾಡಿಬಿಡ್ತಾರೆ ಈ ಸಲ ಲಾಸ್ ಆಗೈತಿ ನಿನ್ನ ರೊಕ್ಕ ಕೊಡಂಗಿಲ್ಲ ಅಂತಂದೇಳಿ ಬೇರೆ ಊರಿಗೆ ಪಲಾಯನ ಆಗೋದು, ಫೋನ್ ಸ್ವಿಚ್ ಆಗ್ಬಿಡೋದು. ಸುಮಾರು ನಮ್ಮ ಮತ್ತೆ ಒಂದು 70% ಈ ಥರ ಆಗಿದಾವ್ರಿ. ಒಂದು ಇನ್ನೊಂದು ಇದೇ ಲಾಸ್ಟ್ ಇಯರೇ ಸರ್, ಕೆಲವೊಂದಿಟ್ಟು ಟ್ರೇಡಿಂಗ್ ಕಂಪನಿಗಳು ಅಂತೇಳಿ ಸುಳ್ಳು ಬೋರ್ಡ್ಗಳು ಹಾಕೊಂಡಿದ್ದಾರೆ, ಈಗಲಾದ್ರೂ ಹಾಕೊಂಡಾರ್ರಿ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋದಾಗ ಡ್ರೈವರ್ಗಳು ಅಂತ ನಿಮ್ಮ ಮಾಲಕ ಯಾರಪ್ಪ, ಇದು ಈರುಳ್ಳಿ ಯಾರು ಕಳಿಸಿದ್ರು, ರೈತ ರೈತನ ನಂಬರ್ ಕೊಡು ಅಂತ ರೈತರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನಮ್ಮಂತ ಕಂಪನಿಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು ದಲ್ಲಾಲರದು ಏಜೆಂಟ್ಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಆ ಟ್ರೇಡರ್ದವರು ನಮಗೆ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಸರ್ ನಿಮಗೆ ಸದ್ಯನೇ ಅಮೌಂಟ್ ಹಾಕ್ಬಿಡ್ತೀನಿ, ನಮ್ಗೊಂದು 20-30 ಟನ್ ಮೆಟೀರಿಯಲ್ ಕೊಟ್ಬಿಡಿ, ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಬಿಡತ್ತೆ ನೋಡಿ ಸರ್ ಅಂತ ಹೇಳ್ತಾರೆ. ಒಂದು ಗಾಡಿ ಕೊಡ್ತಾರೆ, ಎರಡು ಗಾಡಿ ಕೊಡ್ತಾರೆ, ಸ್ಟಾರ್ಟಿಂಗ್ ಅವ್ರದ್ದು ಸ್ವಲ್ಪ ಬಾಂಧವ್ಯ ಬೆಳೆಸ್ಕೊಂಡು ಲಾಸ್ಟಿಗೆ ಕೈ ಎತ್ತಿ ಬಿಡ್ತಾರೆ ಸರ್. ಹಿಂಗಾಗಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಅದಾವ್ರಿ. ನಮಗೆ ಪಕ್ಕದ ಹಳ್ಳಿಯವರು ನಮ್ಮ ರಿಲೇಷನ್ದಾಗೆ ಒಂದೊಂದು ಕೋಟಿಗಟ್ಟಲೆ ಹಾಕೊಂಡು ಹೋದವ್ರು ಅದಾರ್ರಿ. ಕೋವಿಡ್ ಬಂತ ಅದಂತ ಹೇಳ್ತಾರೆ, ಏನೇನು ಸುಳ್ಳು ಸುಳ್ಳು ಸುಳ್ಳು ಹೇಳಿ ಅವ್ರು ಹಾಕೊಂಡು ಹೋದ್ರು ಅಂದ್ರೆ ಇವ್ರು ರೈತರಿಗೆ ಕೊಡಂಗಿಲ್ಲರಿ. ಅಲ್ಲಿ ರೈತ ಮ್ಯಾಗ ಹತ್ತಿ ಬರ್ಲಾರ್ಕಂದು ಇದೊಂದು ಮುಖ್ಯ ಕಾರಣ ಸರ್. ಯಾಕಂದ್ರೆ ಅವ್ರು ಬೆಳೆದಂತ ಬೆಳಿಗ್ಗೆ ಅವ್ನ್ ದುಡ್ಡೇ ಬರ್ತಾ ಇಲ್ಲ ರೀ. ಅವ್ ರೊಕ್ಕ ಇಲ್ಲೇ ಚಲೋ ಮಾರ್ಕೆಟ್ ಬಂದತ್ತಪ್ಪ, ಇಲ್ಲೇ ಚಲೋ ರೇಟ್ ಕೊಟ್ಟಾರ ತಂದ್ರೂ ಕೂಡ ಅವ್ನ್ ಸರಿಯಾಗಿರ್ತಕ್ಕಂತ ಅಮೌಂಟ್ ಬರಂಗಿಲ್ಲರಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಂತ ಕಂಪನಿಗಳು ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಗಳು ನಂಬಬೇಕು. ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಅವ್ರು ನಮ್ಮ ಕಡೆಯಿಂದ ರೈತರು ಒಲವು ಇತ್ತಪ್ಪ ಅಂತಂದ್ರೆ ನಾವು ಕಂಪನಿಗಳಿಗೆ ಮೆಟೀರಿಯಲ್ ಕೊಡ್ತೇವೆ ಅನ್ನೋ ಜಿಮ್ಮೇದಾರಿ ನಮ್ದು ಇರ್ತೈತ್ರಿ. ರೈತ ನನಗೆ ಕೊಡ್ತಾನ, ನಾ ಏನ್ ಕಂಪನಿ ಕೊಡ್ತೇನೆ. ಆ ಜಿಮ್ಮೇದಾರಿ ಅಂತ ಕೆಲಸ ಮಾಡಿದ್ರೆ ಇವತ್ತು ರೈತನು ಯಾವುದೇ ಅವನತಿ ಹೊಂದಂಗಿಲ್ಲ, ರೈತ ಅಭಿವೃದ್ಧಿ ಆಗಲು ಸಾಧ್ಯ, ರೈತರಿಗೆ ಬೆಲೆನೂ ನಿರ್ದಿಷ್ಟ ರೂಪದಲ್ಲಿ ಬಂದು ಅವನ ಲಾಭನೂ ಪಡೆಯಲು ಸಾಧ್ಯ. ಇಲ್ಲದೆ ಹೋದ್ರಪ್ಪ ಅಂತಂದ್ರೆ ಇಂಥ ಕಂಪನಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲಪ್ಪ ಅಂತಂದ್ರೆ ರೈತರು ಮಾತ್ರ ಇನ್ನಾದ್ರೂ ಬೆಳೆಯಂಗಿಲ್ಲ. ಬಟ್ ರೈತ ಸರ್ ಇನ್ನಾದ್ರೂ ಹರಕ್ ಲಂಡಂಗಿನ ಹಾಕೋತಾನ, ಹರಕ್ ಟವೆಲ್ ಹಾಕೊಂಡು ಅಡ್ಡಿಡ್ತಾನ. ಎಷ್ಟೋ ದಶಕಗಳು ಕಳೆದು ಸರ್, ಯಾಕೆ ಆಗ್ತಾ ಇಲ್ಲ ಸರ್? ಇದು ತಿನ್ನೋರು ಜನ ಸಂಖ್ಯೆ ಜಾಸ್ತಿನ ಆಗ್ತೈತೆ ಅಲ್ಲ, ರೈತನ ಹೊಲ ಏನಾರ ಜಾಸ್ತಿ ಆಗತ್ತ? 1 ಎಕರೆ ಇದ್ರೆ 1 ಎಕರೆ ಬೆಳಿಬೇಕ್ರಿ ಅವ. 10 ಟನ್ ಬೆಳೆದ 20 ಟನ್ ಏನಾರ ಬೆಳೆಯಕ್ ಸಾಧ್ಯ ಏನು ಸರ್? ಆಗಿಲ್ಲ. 10 ಟನ್ ಬೆಳೆದ 10 ಟನ್ ಬೆಳಿಬೇಕು, ಖರ್ಚು ಏನಾದ್ರೂ ಕಡಿಮೆ ಆಗತ್ತೆ ಸರ್? ಇವತ್ತು ಕೀಟನಾಶಕ ಗೊಬ್ಬರದ್ದು ಕಸದವ್ರ ಪಗಾರ ಲೇಬರ್ ಚಾರ್ಜ್ ಅಂತ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗ್ತಾ ಇತ್ತು ಸರ್. ಎಲ್ಲ ಜಾಸ್ತಿ ಆಗತ್ತೆ, ಬಟ್ ರೇಟೇ ಜಾಸ್ತಿ ಆಗ್ತಾ ಇಲ್ಲ ಸರ್. ಅದೇ ರೇಟ್ ಅಲ್ಲಿ ಕೊಳಿತಾ ಇದ್ದಾನ್ರಿ. ರೇಟೇ ಒಂದೇ ತರ ನಿಂತ್ಕೊಂಡ್ ಪಾತಂದ್ರ ರೈತ ಹೆಂಗ್ ಸಾಧ್ಯ? ಸರಿಯಾದಂತ ರೇಟ್ ಕೊಡುತ್ತಾನ. ಇಂಥ ದಲ್ಲಾಲರು, ತಗಲುಬಾಜಿ ಟ್ರೇಡರ್ಗಳು ಇಂಥವ್ರು ಇರುತ್ತಾನ, ರೈತರು ಉದ್ದಾರ ಆಗಂಗಿಲ್ಲ ಸರ್. ತಾಪಾಗಿ ಹೇಳಕತ್ತೀನಿ ಸರ್, ಯಾಕಪ್ಪ ಅಂದ್ರೆ ನನಗೆ ಆಗಿರ್ತಕ್ಕಂಥ ಅನುಭವಗಳು ರೀ, ಭಾಳ ಕೆಟ್ಟ ಮೋಸ ಮಾಡ್ಯಾರಿ ಸರ್ ಜನರಿಗೆ. ಅದು ಶಬ್ದ ಬಳಸಬಾರ್ದು ಸರ್, ಅಂಥವ್ರು ಅದಾರಿ ಸರ್. ಅಂಥವ್ರೆಲ್ಲ ದುಡ್ಡು ಇಟ್ಕೊಂಡು ಕೂತ್ಬಿಡ್ತಾರೆ ಸರ್, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ಕೂತ್ಬಿಡ್ತಾರೆ ರೀ. ಹಿಂಗಾದಾಗ ರೈತಿಗೆ ರೊಕ್ಕನೂ ಬರಂಗಿಲ್ಲ, ಮಾರ್ಕೆಟ್ಗೆ ಹೋದ್ರೆ ಈ ಹನಿ ಬರ, ಡೈರೆಕ್ಟ್ ಟ್ರೇಡರ್ಗಳಿಗೆ ಹೋದ್ರೆ ಆ ಹನಿ ಬರ, ದುಡ್ಡು ಬರಂಗಿಲ್ಲ. ಮಾರ್ಕೆಟ್ಗೆ ಹೋದ್ರೆ ತೂಕದಾಗ ವ್ಯತ್ಯಾಸ, ಮತ್ತು ಅವ್ನು ರೇಟ್ ಯಾವ್ದು ಮಾರ್ತಾನೆ ಅನ್ನೋದು ಅದು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ರು, ಕೃಷಿ ಕಾಯ್ದೆ ಅಂತೇಳಿ. ನಾ ಏನ್ ಹೇಳಿದ್ನಲ್ಲ ಸರ್, ಇದೆಲ್ಲ ಕೃಷಿ ಕಾಯ್ದೆನೆ ಸರ್. ಇದು ರೈತಗೆ ಒಂದು ರೇಟ್ ಫಿಕ್ಸ್ ಮಾಡ್ತಿದ್ರು ಸರ್. ಅದು ಕೃಷಿ ಕಾಯ್ದೆ ಮೇನ್ ಉದ್ದೇಶ ರೇಟ್ ಫಿಕ್ಸ್ ಮಾಡ್ತಿದ್ರು, ರೈತ ಬೆಳೆದಂತ ಬೆಳೆಗಳಿಗೆ ರೈತನೇ ರೇಟ್ ಫಿಕ್ಸ್ ಮಾಡಿಬಿಡುದು. ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಪಾರ್ಲಿ ಫ್ಯಾಕ್ಟರಿಯವ್ರು ಹೆಂಗ್ ಅವ್ರ 5 ರೂಪಾಯಿ ಬಿಸ್ಕೆಟ್ ಹೆಂಗ್ ಫಿಕ್ಸ್ ಮಾಡ್ಯಾರಲ್ಲ, ರೈತ ಒಂದು ದ್ರಾಕ್ಷಿ ನಂದು 200 ರೂಪಾಯಿ ಕೆಜಿ, ಈರುಳ್ಳಿ 12 ರೂಪಾಯಿ ಕೆಜಿ, ನಂದು ರೇಟ್ ಇದೆ ಫಿಕ್ಸ್ ಮಾಡೋದು ಅವ್ರದೊಂದು ಕೃಷಿ ಕಾಯ್ದೆಯ ಉದ್ದೇಶ, ಮುಖ್ಯ ಉದ್ದೇಶ ಆಗಿತ್ತು ಸರ್. ಕೆಲಸ ಮಾಡೋರು ಇನ್ನೂ ಜಾಸ್ತಿ ಆಗ್ಯಾರ ಸರ್, ಎಲ್ಲರೂ ಒಕ್ಕಲ್ತನಕ್ ಬರಾಕತ್ತಾರ್ರಿ. ಈಗ ಒಕ್ಕಲ್ತನಕ್ ಎಂತ ಸಾಫ್ಟ್ವೇರ್ ಇಂಜಿನಿಯರ್ ಒಕ್ಕಲ್ತನ ಮಾರತಾರೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಬಟ್ ಇವ್ರು ಉಳಿದವ್ರು ಇಲ್ಲೇ ಉಳಿದಾರ್ರಿ. ಹಳ್ಳಿ ಜನ ನಂಬ ಬಿಡ್ತಾರ್ರಿ ಪಾಪ, ಹಳ್ಳಿ ಜನ ಬಹಳ ಮುಗ್ದ್ರಿ. ನೀವೇನಾದ್ರೂ ಸಿಟಿ ಜನ ಬಂದು ಒಂದ್ ಸ್ವಲ್ಪ ನೈಸ್ ಮಾಡಿಬಿಟ್ಟಿಕೋರಿ, ಅಂತ ಮುಗ್ದು ರೈತರಿಗೆ ಮೋಸ ಮಾಡಕ್ ಹೆಂಗ್ರ ಮನಸ್ಸು ಬರತೈತಿ ಗೊತ್ತಾಗ್ತಾ ಇಲ್ಲ. ಇಂಥ ದಲ್ಲಾಲರು ಏಜೆಂಟ್ರನ್ನ ಎಲ್ಲರನ್ನ ತೆಗೆದು ನೇರವಾಗಿ ಕಂಪನಿಗಳು ಬಂದು ನಮ್ಮಂತ ರೈತ ಉತ್ಪಾದಕ ಕಂಪನಿಗಳ ಜೊತೆ ಜೊತೆ ಟೈಪ್ ಮಾಡಿಕೊಂಡು ರೈತನು ಅಭಿವೃದ್ಧಿ ಆಗಲು ಸಾಧ್ಯ, ಮತ್ತೆ ಸರ್ ನಮ್ಮಂತ ಕಂಪನಿಗಳು ಅಭಿವೃದ್ಧಿ ಆಗಲು ಸಾಧ್ಯ. ಹಾಗೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಉದಾಹರಣೆ ಆಗುತ್ತೆ ಸರ್. ಇದು ಈಗ ಜಗದೀಶ್ ಅವರ ತಾವು ಹೇಳೋದು ಕರೆಕ್ಟ್. ಈಗ ಏನು ಕಂಪನಿಗಳದಾವ, ಮಲ್ಟಿನ್ಯಾಷನಲ್ ಕಂಪನಿಗಳು, ಅವು ರೈತರ ಉತ್ಪನ್ನಗಳನ್ನು ಖರೀದಿ ಮಾಡೋದಕ್ಕೆ ತಮ್ಮ ಕಡೆ ಬಂದು ಒಂದು ಒಡಂಬಡಿಕೆ ಮಾಡಿಕೊಂಡು ನಿಮ್ಮ ಮೂಲಕವಾಗಿ ಅವರು ಖರೀದಿ ಮಾಡಿದ್ರೆ ಬಹಳ ಒಳ್ಳೇದು. ಬಟ್ ಇದು ಆಗೋದಕ್ಕೆ ಸಾಧ್ಯದನ ಅಥವಾ ಇದು ಈಗ ಆಗ್ತಾ ಇದೆ? ಆಲ್ರೆಡಿ ಆಗ್ತಾ ಇದೆ ಸರ್. ಈಗ ಕೆಲವೊಂದಿಷ್ಟು ಕಂಪನಿಗಳು ಮಾತ್ರ ಮುಂದ್ಗಡೆ ಬಂದು ಮಾಡ್ತಾ ಇದಾವೆ ಸರ್, ಅದಕ್ಕೆ ನಾವೇನೋ ಹೆಡ್ಸಪ್ ಹೇಳ್ತೀನಿ ಸರ್. ಇನ್ನೊಂದು ಕೆಲವೊಂದಿಷ್ಟು ಕಂಪನಿಗಳು ಯಾಕೆ ಅಲ್ಲೇ ಕುತ್ಕೊಂಡವ ಅಂದ್ರೆ ಅವ್ರಿಗೆ ಸರಿಯಾಗಿ ಲೇಬರ್ಸ್ಗಳು ಸಿಗ್ತಾಯಿಲ್ಲ. ಅದರಲ್ಲಿ BSc ಅಗ್ರಿ, MSc ಅಗ್ರಿ, ಹಾರ್ಟಿಕಲ್ಚರ್ BSc ಹಾರ್ಟಿಕಲ್ಚರ್, ಅವ್ರಿಗೆಲ್ಲರೂ ಬರೀ ಕ್ಲಾಸ್ನಾಗ ಕೂತ್ ಓದಿದ್ದೇ ಗೊತ್ತರಿ, ಫೀಲ್ಡ್ ವರ್ಕ್ನಾಗ ಮಾಡಿದ್ದು ಗೊತ್ತಾಗ್ತಾ ಇಲ್ಲ ರೀ. ಅಂಥವ್ರು ಅವ್ರಿಗೆ ಸಿಗ್ತಾ ಇಲ್ಲ ಸರ್ ಪಾಪ. ಅಂಥವ್ರು ಅವ್ರು ಏನಾದರೂ ಫೀಲ್ಡ್ ವರ್ಕ್ ಮಾಡಿದ್ರು ಸಿಕ್ಕರಂತಕ್ಕೋರಿ ಸರ್, ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಫೀಲ್ಡಿಗೆ ಬರ್ತಾರೆ. ಅವರೆಲ್ಲರೂ ಇದು ಒಂದೇ ಉದ್ದೇಶ ಸರ್, ರೈತನ ಏನಾದರೂ ನಾವು ಬೆಳೆಸಬೇಕು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ BSc ಅಗ್ರಿ ಆಗಲಿ, MSc ಅಗ್ರಿ ಆಗಲಿ, ಯಾವುದೇ ಒಬ್ಬ ವ್ಯಾಪಾರಸ್ಥ ಮಾಡ್ಬೇಕಪ್ಪ ಅಂತಂದ್ರೆ ರೈತಗೊಂದು ಅನುಕೂಲ ಮಾಡ್ಬೇಕಪ್ಪ ಅಂತಂದ್ರೆ ಅವ ನನ್ನ ಸಂಬಳಕ್ಕೋಸ್ಕರ ಮಾಡ್ತಾ ಇಲ್ಲ, ರೈತನ ಅಭಿವೃದ್ಧಿಗೋಸ್ಕರ ಮಾಡ್ತೀನಿ ಅಂತ ಏನಾದರೂ ಉದ್ದೇಶ ಇಟ್ಕೊಂಡು ಅವ್ನ ಕಾನ್ಸೆಪ್ಟ್ ಇಟ್ಕೊಂಡು ಬಂದನಪ್ಪ ಅಂದ್ರೆ ರೈತ ಅಭಿವೃದ್ಧಿ ಆಗಲೇ ಆಗ್ತಾನಂತಾರೆ, ಮತ್ತು ಅವ್ರ ಕಂಪ್ನಿನೂ ಅಭಿವೃದ್ಧಿ ಆಗ್ತೈತಿ. ಇವತ್ತೆಲ್ಲರೂ ಹೆಂಗಾಗಿತ್ತಪ್ಪ ಅಂದ್ರೆ ಸ್ಯಾಲ್ರಿ ಸಂಬಂಧ, ಸಂಬಳ ಸಂಬಂಧ ದುಡಿಯಾಕತ್ತಾರೆ, ಎಷ್ಟು ಕೆಲಸ ಅಷ್ಟೇ ಮುಗಿಸ್ಕೊಂಡು ಬಂದ್ಬಿಡೋದು ರೈತನ ಸಂಬಂಧ ಏನೇ ಕೆಲಸ ಮಾಡೋರು ಸರ್. ಈಗ ಇನ್ನೊಂದು ಸರ್, ಸಣ್ಣ ಇಲ್ಲಿ ಲೋಕಲ್ ಮಾರ್ಕೆಟ್ಗಳು, ನಾವು ಸಿಟಿ ಮಾರ್ಕೆಟ್ಗಳು ಹೇಳಿದ್ದೇವೆ ಸರ್, ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೇಳ್ತೀನಿ ಸರ್, ನೀವು ನಗ್ತೀರಿ ಸರ್. ಅದು ಎಲ್ಲರೂ ಪಾಪ ಕೆಲವೊಂದಿಷ್ಟು ರೈತ ಸಂಘಟನೆಗಳು ಅದಾವ್ರಿ, ಇದಕ್ಕೊಂದು ಏನಾದರೂ ಒಂದು ಭದ್ರ ಬುನಾದಿ ಹಾಕಲೇಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಸರ್. ಆದ್ರೆ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಏನಪ್ಪ ಅಂತಂದ್ರೆ ಸರ್, ಅದು ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ ಭಾಳ ಬೆಳೆಯಕ್ ಆಗಂಗಿಲ್ಲ, ಟನ್ ಗಟ್ಟಲೆ ಬೆಳೆಯಕ್ ಆಗಂಗಿಲ್ಲ. ಒಂದು 50 ಪ್ಯಾಕೆಟು, ಒಂದು 50 ಚೀಲೋ, ಒಂದು 50 ಪುಟ್ಟು, 60 ಪುಟ್ಟು ತಂದಾಗ್ರಿ, ಅದನ್ನ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ತಂದು ಇಡುದ್ರಿ, 100ಕ್ಕೆ 3 ರೂಪಾಯಿದಂಗೆ ಕಮಿಷನ್ ತಗೊಳ್ದು, 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತಗೊಳ್ದು, ಅವ್ರದೊಂದು ಕೈಯಾಗ ಒಂದು ಪುಟ್ಟಿ ಇರ್ತತ್ರಿ, ಆ ಪುಟ್ಟಿಲ ತುಂಬಿಕೊಂಡು ಅವ್ರ ಚೀಲದಾಗ ಹಾಕೊಳ್ಳೋದ್ರಿ. ಅದನ್ನ ಯಾರು ಏಜೆಂಟ್ರ ಚೀಲದಾಗ, ಚೀಲ ಅದು ಫ್ರೀ ಅಂತ್ರಿ, ಅದೇನು ಗೊತ್ತಿಲ್ಲ, ಅದು ಫ್ರೀ ಅಂತ ಸರ್. ಅದು ಮಾರ್ಕೆಟ್ ಮಾಡಕತ್ತಾರಲ್ಲ ನಮ್ಮ ಮಾಲಿಗೆ, ಅದೊಂದು ಅವ್ರ ದೇನಿಕ ಹೋಗಿ ಕೊಟ್ಟಂಗಂತ್ರಿ, ಮತ್ತೆ 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತಗೋತಾರ್ರಿ. ಲಾಸ್ಟ್ ಲೆಕ್ಕದಾಗ ವೇರಿಯೇಷನ್ ಮಟೀರಿಯಲ್ದು ನಮ್ದೇ ತಗೋತಾರ್ರಿ, ಮತ್ತೊಂದು ಸಂತಿಗಳು ಹೋದಾಗ್ರಿ ನಮ್ ಮಟೀರಿಯಲ್ ಅವ್ರು ಸಂತ್ಯಾಗ ಮಾರ್ಕೋತ ಕೂತಿರ್ತಾರ್ರಿ. ಯಾರು ಇವರೇ ಇದೆ ಏಜೆಂಟ್ರು, ಅವ್ರಿಗೆಲ್ಲ ಮಟೀರಿಯಲ್ ಸಿಕ್ಬಿಟ್ಟಿರ್ತೈತ್ರಿ, A to Z ಕಾಯಿಪಲ್ಲಿ ಸಿಕ್ಕಿರ್ತೈತ್ರಿ, A to Z ಹಣ್ಣುಗಳು ಸಿಕ್ಕಿರ್ತಾವ. ಮಾರ್ಕೆಟ್ ಬಂದಿರೋದು ತೆಂಗಿದ್ರು ಫ್ರೀಯಾಗಿ ಕೈ ಬುಟ್ಟಿಲೆ ತಗೊಳ್ದು, ಕೈಲೆ ತಗೊಳ್ದು, ಒಬ್ಬೊಬ್ಬರು ಒಂದು ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಅವ್ರೇ ಆಗಿರ್ತಾವ್ರಿ. ರೈತ ಬೆಳೆದಾಗಿರ್ತ 1-2 ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಇವರು ಆಗಿರ್ತಾವ್ರಿ, ಬಳ್ಕೊಂಡ್ಬಿಟ್ಟಿರ್ತಾರ್ರಿ. ಹಂಗ 100 ರೂಪಾಯಿಗೆ 3 ರೂಪಾಯಿದಂಗ ಕಮಿಷನ್ ತಗೊಳ್ದು, ಇಂಥ ಎಲ್ಲ ಶೋಷಣೆ ಆಗುತ್ತೆ. ಇನ್ನೂ ಆದ್ರೂ ಆಗತ್ತಾರ ಸರ್, ಇದನ್ನ ಯಾರು ಇನ್ನೂ ಆದ್ರೂ ಅದಕ್ಕೆ ಇರೋ ಗಮನ ಇರಿಸಿಲ್ಲ ಸರ್. ಲೋಕಲ್ ಮಾರ್ಕೆಟ್ಗಳಲ್ಲಿ ಗಮನ ಇರಿಸಿಲ್ಲ ಸರ್. ಇಷ್ಟ್ಯಾ ಕಮಿಷನ್ ತಗೊಳಕತ್ತಿಪ್ಪ ಅಂದ್ರೆ ಇಲ್ಲ 100 ರೂಪಾಯಿಗೆ 3 ರೂಪಾಯಿ ಇತ್ತು 5 ರೂಪಾಯಿ ಸರ್. ಸರ್ ಎಲ್ಲ ಕೂಡಿ ಒಂದ್ ಫಾರ್ ಎಕ್ಸಾಂಪಲ್ 10 ಪುಟ್ಟಿ ರೈತಿಗೆ 1,000 ರೂಪಾಯಿ ಬತ್ತಪ್ಪ ಅಂದ್ರೆ ಕಮಿಷನ್ ಎಷ್ಟ್ ಆಯ್ತು ಸರ್ ಇವ್ರದ್ದು? ಕಮಿಷನ್ 100-200 ರೂಪಾಯಿ ಇರ್ತೈತ್ರಿ. ಅವ್ನು ತರಕ ಅದನ್ನ ಕಿತ್ತಕ್ ಅವ್ನ್ ಲಾಭ ಆಗೋದು 200-300 ರೂಪಾಯಿ ಕಮಿಷನ್, ಮತ್ತೆ ಅವ್ನು ತಗೊಳ್ ಬಿಟ್ಟಪ್ಪ ಅಂದ್ರೆ ಅಲ್ಲೊಂದು 100-200 ರೂಪಾಯಿ ಬಂದ್ರೆ ಅದ್ರ ಸ್ವಲ್ಪ ಪ್ರಾಫಿಟ್ ಏನಾದ್ರು ಉಳಿತೈತಿ ಸರ್. ಇದು ಏನು ಮಾಡಕ ಬರಂಗಿಲ್ಲಪ್ಪ, ಇದು ನಮ್ಮ ಅನಿವಾರ್ಯ ಅಂತಂದೇಳಿ ಇವತ್ತು ರೈತರು ಏನೈತಿ ಸುಮ್ಮ ಕಣ್ಣು ಮುಚ್ಚಿ ಅಲ್ಲಿ ಹಾಕಿ ಎಷ್ಟು ತಂದಿರ್ತಾರಲ್ಲ ಅಷ್ಟು ಹಾಕಿ ಎಷ್ಟು ಅವ್ನ ಪಟ್ಟಿ ಬಂದಿರ್ತಲ್ಲ ಅದನ್ನ ತಗೊಂಡ್ ಹೋಗೋ ಪರಿಸ್ಥಿತಿ ಇನ್ನೂ ಆದ್ರೂ ಇದು ತಾಲೂಕಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮಾರ್ಕೆಟ್ಗಳಲ್ಲಿ ಇನ್ನೂ ಆದ್ರೂ ನಡೆಯಕತ್ತೆ ಸರ್. ಜಗದೀಶ್ವರ, ಈಗ ನಿಮ್ಮ ಕಂಪನಿ ಒಳಗೆ ಎಷ್ಟು ಜನ ರೈತರು ಮೆಂಬರ್ಸ್ ಅದಾರ ಸರ್? ನಮ್ಮ ಕಂಪನಿಯಲ್ಲಿ 22 ಹಳ್ಳಿಗಳಿಂದ 1,000 ಜನ ರೈತರಿದ್ದಾರೆ ಸರ್. 1,000 ಜನ ರೈತರಿಗೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಈಗ 3 ವರ್ಷದಿಂದ ಸತತವಾಗಿ ರೈತರಿಗೆ ಅನುಕೂಲವಾಗುವಷ್ಟು ನಾವು ಕೆಲಸಗಳು ಮಾಡ್ತಾ ಬಂದೀವಿ ಸರ್. ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ರೈತರ ಸಭೆ ಸೇರಿಸೋದು. ರೈತರಿಗೆ ಈಗ ಅವ್ರಿಗೇನಾದ್ರೂ ಟ್ರೈನಿಂಗ್ ಬೇಕಪ್ಪ ಅಂತಂದ್ರೆ ನಮ್ಗೆ ಬಂದು ಹೇಳ್ತಿದ್ರು. ಟ್ರೈನಿಂಗ್ ಕಂಡಕ್ಟ್ ಮಾಡ್ತಿದ್ದೇವೆ ಸರ್, ಮಾರ್ಕೆಟರ್ ಕರೆಸಿದ್ದೇವ್ರಿ, ಮತ್ತೆ ತಂತ್ರಜ್ಞಾನದವ್ರನ್ನ ಕರೆಸಿದ್ದೇವೆ. ಈರುಳ್ಳಿ ಹೆಂಗೆ ಇನ್ನೂ ಜಾಸ್ತಿ ಇಳುವರಿನ ಬರಬೇಕಪ್ಪ ಅಂತಂದ್ರೆ ಅವ್ರನ್ನ ಕರೆಯೋದಾಗಲಿ, ಬಾಳೆ ಬಗ್ಗೆ, ದ್ರಾಕ್ಷಿ ಬಗ್ಗೆ, ಮತ್ತೆ ಕುರಿ ಸಾಕಾಣಿಕೆ ಮತ್ತೆ ಆಡು ಸಾಕಾಣಿಕೆ ಬಗ್ಗೆ ಹಿಂಗೆ ನಮ್ಮ ಎಪಿಒ ಮುಖಾಂತರನೇ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡು ಅವ್ರಿಗೆಲ್ಲ ತರಬೇತಿ ಕೊಡಿಸೋದು ಮಾಡಿದೇವ್ರಿ ಸರ್. ಮತ್ತೆ ಕೆಲವು ಕೊರೋನಾ ಟೈಮಲ್ಲಿ ರೈತ ಬೆಳೆದಂತ ಬೆಳೆಗಳನ್ನ ನಾವೆಲ್ಲ ಮಾರ್ಕೆಟ್ ಮಾಡಿದೇವೆ ಸರ್. ಸಿಕ್ಕಾಪಟ್ಟಿ ಬಹಳ ಒಳ್ಳೆ ಕೆಲಸ ಮಾಡಿದೇವೆ ಸರ್. ಆ ಟೈಮಲ್ಲಿ ಕೆಡತಕ್ಕಂಥ ಮಾಲ್ ಮೆಟೀರಿಯಲ್ಗಳನ್ನ ನಾವೆಲ್ಲ ಖರೀದಿ ಮಾಡಿಕೊಂಡು ತಮ್ಮ ತಮ್ಮ ಅರೇಂಜ್ ಮಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವಾಗ ಗೌರ್ಮೆಂಟ್ ಹೇಳ್ಬಿಟ್ಟಿತ್ತು ಹಳ್ಳ್ಯಾ ಕಾಯಿಪಲ್ಲೆ ಮಾರ್ಕೆಟ್ ಮಾಡಬಹುದಪ್ಪ ಅಂತಂದೇಳಿ. ಅವಾಗ ಏನೈತಿ, ಒಂದು ರೈತ ಹಂತಕ್ಕೆ ಬಂದು ಅವಾಗ ಲಾಸ್ ಏನು ಆಗ್ಲಿಲ್ಲ ಸರ್. ಅವಾಗ ಕೆಲವೊಂದಿಷ್ಟು ದಲ್ಲಾಳರು ಏನ್ ಮಾಡಿದ್ರು, ಎಕ್ಸಾಂಪಲ್ ಕಲ್ಲಂಗಡಿ ಹಾಳು ಆಗುವಂತ ಹಣ್ಣು, ಆ ಕಲ್ಲಂಗಡಿದು 2 ರೂಪಾಯಿ 3 ರೂಪಾಯಿ ಪರ್ ಕೆಜಿ ತಗೊಳಕತ್ತಿದ್ರು ಸರ್. ಅವಾಗ ನಮ್ಮ ರೈತ ಉತ್ಪಾದಕರ ಕಂಪನಿ ಎಂಟ್ರಿ ಆಗಿ 5 ರೂಪಾಯಿ ಖರೀದಿ ಮಾಡಿದ್ದೇವೆ ಸರ್. 5 ರೂಪಾಯಿ ನಮಗೆ ಮಾರ್ಕೆಟ್ ಇಲ್ಲ ಸರ್, 2 ರೂಪಾಯಿ ಲಾಸ್ ಆದ್ರೆ ಆಗುನು ಆಗಲಿ ಅಂತಂದೇಳಿ ಒಂದು 10-20 ಎಕರೆಯಲ್ಲಿ ಖರೀದಿ ಮಾಡ್ಕೊಂಡೇವ್ರಿ. ಖರೀದಿ ಮಾಡಿ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 10-20 ಟಮ್ ಕಳಿಸಿ ಗಲ್ಲಿ ಗಲ್ಲಿ ಕಳಿಸಿ ಬಿಜಾಪುರ ಡಿಸ್ಟಿಕ್ ಒಂದು 70-80 ಹಳ್ಳಿಗಳಿಗೆ ಕಲ್ಲಂಗಡಿ ಸಪ್ಲೈ ಮಾಡಿ ಅದನ್ನೆಲ್ಲ ಖಾಲಿ ಮಾಡಿದ್ರು. ಪರ್ ಡೇ 1-2-3 ಎಕರೆ 4 ಎಕರೆ ಮಾಡಂತಲೇ ಒಂದು ಕಂಟ್ರೋಲ್ ಬರ್ತದೆ. ಅವಾಗ ನಾವು 5 ರೂಪಾಯಿ ಮಾಡಕತ್ತೀವಪ್ಪ ಅಂತಂದೇಳಿ ಇಂಥ ದಲ್ಲಾಳರು ಏಜೆಂಟ್ರು ಬಂದು 6-7 ರೂಪಾಯಿ ಕೆಜಿ ಮಾಡಕತ್ತಾರೆ ಸರ್. 6-7 ರೂಪಾಯಿ ಕೆಜಿ ಮಾಡಕ್ಕೆ ನಾವು ಸುಮ್ ಕೂತ್ಬಿಟ್ಟಿವ್ರಿ ನ್ಯೂಟ್ರಲ್ ಆಗಿ. ಯಾಕಂದ್ರೆ ಅವ್ರು ರೇಟ್ ಜಾಸ್ತಿ ಕೊಟ್ಬಿಟ್ರಲ್ಲ ರೈತರಿಗೆ. ರೈತ ಉತ್ಪಾದಕರ ಕಂಪನಿಗಳು ನಾವು ಮುಂದೆ ಬರಲಿಲ್ಲಪ್ಪ ಅಂದ್ರೆ ಇವತ್ತು ರೈತರನ್ನ ಹೆಚ್ಚಿಗೆ ಸಹಾಯ ಹೊಡೆಬಿಡ್ತಿದ್ರು ಅವ್ರು. ಇದೇ ಚಾನ್ಸ್ ಅಂತ ಹೇಳಿ ಅಡ್ಡಿ ಇಲ್ಲ. ಈಗ ನಿಮ್ಮಲ್ಲಿ ಯಾವ್ಯಾವ ಉತ್ಪನ್ನಗಳು ಬರ್ತಾವ ಸರ್? ನಮ್ಮಲ್ಲಿ ಮುಖ್ಯವಾಗಿ ಈರುಳ್ಳಿ ಒಂದು ಸರ್, ಇನ್ನೊಂದು ಬಾಳೆ ಸರ್, ಇನ್ನೊಂದು ದ್ರಾಕ್ಷಿ, ಮತ್ತೆ ಗೋಧಿ. ಕಬ್ಬು ಮಾತ್ರ 50-60% ಕಬ್ಬು ಇದೆ ಸರ್. ಅವ್ರು ಫ್ಯಾಕ್ಟ್ರಿ ಇದಾವೆ, ಅವು ಹೋಗ್ತಾವೆ ಸರ್, ಅದನ್ನೇ ಪ್ರಾಬ್ಲಮ್ ಇಲ್ಲ. ನಮ್ಮ ತೋಟಗಾರಿಕೆ ಬೆಳೆಗೆ ಮೆಕ್ಕೆಜೋಳ ಒಂದು ಬೆಳೆ ಬೆಳಿತೇವೆ ಸರ್, ಮತ್ತೆ ಗೋಧಿ ಒಂದು ಬೆಳಿತೇವೆ ಸರ್, ಮತ್ತೆ ಶೇಂಗಾ ಒಂದು ಬೆಳಿತೇವೆ ಸರ್. ತೋಟಗಾರಿಕೆ ಬೆಳೆ ಅಂದ್ರೆ ಸರ್ ನಮ್ಮ ರೈತರು ಪ್ರತಿಯೊಂದು ಬೆಳೆ ಬೆಳಿತಾನ, ಪ್ರತಿಯೊಂದು ಸೂಪರ್ ಕ್ವಾಲಿಟಿನೂ ಬೆಳಿತಾನ, ಹಂಗೆ ಮತ್ತದು ಕ್ವಾಂಟಿಟಿನೂ ಹಂಗೆ ಬೆಳಿತಾನ ಸರ್. ಬಟ್ ಅವನು ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಸರ್, ಇದೇ ಅವ್ನು ಲಾಸ್ ಆಗ್ತಾ ಇರೋದು ಮಾರ್ಕೆಟ್ ಸರ್. ಜಗದೀಶ್ವರ, ಇಲ್ಲಿ ಒಂದು ಏನು ವಿಚಾರ ಬರ್ತದೆ ಅಂತಂದ್ರೆ, ಈಗೇನು ನಿಮ್ದು ಕಂಪನಿ ಅದ, ಬೇರೆ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ರೈತರ ಮಾಲನ್ನ ನೇರವಾಗಿ ಅವರಿಗೆ ಮಾರಾಟ ಮಾಡುವಂತಹದ್ದು, ಇಂಥದ್ದೊಂದು ಬಾಂಧವ್ಯ ನೀವು ಬೆಳೆಸ್ಕೋಬಹುದು ಒಂದು. ಅದ್ರ ಜೊತೆಗೆ ರೈತರ ಉತ್ಪನ್ನಗಳು ಏನದಾವ ಅವುಗಳನ್ನ ನೀವು ಸಂಸ್ಕರಣೆ ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನೇ ನಿಮ್ಮ ಒಂದು ಕಂಪನಿ ಮೂಲಕ ಇದು ನಮ್ಮ ಕಂಪನಿದು ಪ್ರಾಡಕ್ಟ್ ಇದೆ ಅಂತ ಹೇಳಿ ನೀವು ಮಾರಾಟ ಮಾಡಿದ್ರೆ ಹೆಂಗಿರ್ತದ ಅಂತ. ಇದು ಮುಖ್ಯ ವಿಷಯ ಸರ್, ನಾನು ನಿಮ್ಗೆ ಹೇಳಬೇಕಾಗಿತ್ತು. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಬಾಲ್ಕೊಂಡ್ ಸರ್ ಅವರು, ಅವರೊಂದು ಜಮೀನಲ್ಲಿ ಒಂದು ಸ್ವಲ್ಪ ಲೀಸ್ ಹಾಕೊಂಡು ಅವ್ರ ಜಮೀನಿನಲ್ಲಿ ಈಗ ನಾವು ಈರುಳ್ಳಿ ಶೇಖರಣೆ ಮತ್ತು ವಿಂಗಡಣೆ ಘಟನೆ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ಗೌರ್ಮೆಂಟ್ದವರು ಅಮೌಂಟ್ ಕೊಟ್ಟಿದ್ದಾರೆ ಸರ್, ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ. ಕೆಲಸ ಮಾಡ್ತೇವೆ ಸರ್. ಅದ್ರ ಮಾಡೋದ್ರಿಂದ ಏನಾಗ್ತಾ ಇದೆ ಸರ್, ನಮ್ಮ ರೈತರಿಗೆ ರೇಟ್ನು ಜಾಸ್ತಿ ಹಾಕತ್ತಾರೆ ಸರ್. ಅದನ್ನ ರೈತರು ಅವ್ರ ಕಂಪನಿಗಳು ಒಡಂಬಡಿಕೆ ಮಾಡ್ಕೋಬೇಕಪ್ಪ ಅಂದ್ರೆ ಅವರು ಒಂದಿಷ್ಟು ಒಪ್ಪಂದಗಳು ಇರ್ತಾವ್ರಿ ಸರ್. ಏನು ಒಪ್ಪಂದಗಳು ಇರ್ತವೆ, ಕರೆಕ್ಟ್ ಆಗಿ ಕ್ವಾಲಿಟಿ ಇರಬೇಕು, ಗ್ರೇಡಿಂಗ್ ಇರಬೇಕು. ಇದನ್ನೆಲ್ಲ ಮಾಡಬೇಕಪ್ಪ ಅಂತಂದೇಳಿ ನಾವೊಂದು ಮಷಿನ್ ತರ್ತಾ ಇದ್ದೇವೆ ಸರ್, ಈರುಳ್ಳಿ ಶೇಖರಣೆ ಮತ್ತು ವಿಂಗಡಣೆ. ಅದು 4 ಟೈಪ್ಸ್ ವಿಂಗಡಣೆ ಮಾಡ್ತೈತಿ, 45mm, 55mm, 30mm, 25mm ಅಂತೇಳಿ. ಈ ತರ ಮಾಡೋದ್ರಿಂದ ಕಂಪನಿಯವರಿಗೆ ಖುಷಿ ಸರ್. ಒಂದು ಕಂಪನಿಗಳು ಜಾಸ್ತಿ ಜಾಸ್ತಿ ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಳಕ್ ಬರ್ತಾವ್ರಿ ಸರ್. ಅದು ಒಂದು ಬಹಳ ಪ್ಲಸ್ ರೀ ಸರ್. ಇದನ್ನು ಕೂಡ ನಮ್ಮ ರೈತ ಬಸವನ ಬಾಗಿಲು ತೋಟಗ ರೈತ ಉತ್ಪಾದಕ ಕಂಪನಿ ವತಿಯಿಂದ ಈಗಾಗಲೇ ಇದು ಮಾಡ್ತಾ ಇದೀವಿ ಸರ್. ಇದರಿಂದ ಬಹಳಷ್ಟು ಅಂದ್ರೆ 90% ರೈತರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು ಸರ್. ಮತ್ತೆ ಹಂಗೆ ಮುಂದಿನ ದಿನಮಾನಗಳಲ್ಲಿ ದ್ರಾಕ್ಷಿ ಒಂದು ಅದು ಮನಕ್ ಮಾಡೋದೊಂದು ಕೋಲ್ಡ್ ಸ್ಟೋರೇಜ್ ಮಾಡೋ ಅದೇ ಅಲ್ಲೇ ಮಾರ್ಕೆಟ್ ಮಾಡ್ಬೇಕಂತೇಳಿ ವಿಚಾರಣೆ ಮಾಡಿದೇವೆ ಸರ್. ಅದು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಸರ್, ಮಾಡೇ ಮಾಡ್ತೀವಿ. ಮತ್ತೆ ಇನ್ನೊಂದು ಏನು ಕಾನ್ಸೆಪ್ಟ್ ಇಟ್ಕೊಂಡೇವಪ್ಪ ಅಂತಂದ್ರೆ ಸರ್, ಬಾಳೆಹಣ್ಣಿಂದ ಐತಲ್ಲ ಸರ್, ಬಾಳೆಹಣ್ಣು ಒಂದೊಂದು ದಿನ ರೇಟ್ ವೇರಿಯೇಷನ್ ಆಗ್ತಾ ಇದ್ದಾರೆ. ಅದನ್ನ ಚಿಪ್ಸ್ ಮಾಡೋದಾಗಿರಲಿ ಮತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಒಂದು ಇದೊಂದೆರಡು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡೇವ್ರಿ. ಮತ್ತೆ ಇನ್ನೊಂದು ಕಚ್ಚಾ ಪದಾರ್ಥ ಅಂದ್ರೆ ಬಾಳೆಹಣ್ಣು ಕಡದ 2 ವರ್ಷದಿಂದ 3 ವರ್ಷ ಅದನ್ನ ಕಟಾವ್ ಮಾಡ್ತೇವ್ರಿ. ಕಟಾವ್ ಮಾಡಿದಿರ್ತಕ್ಕಂಥ ಇದನ್ನ ಮಾಡಿದ ರೈತರು ಏನ್ ಮಾಡ್ತಾರೆ, ಬದುವಿಗೆ ಹಾಕಲಿ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಕಚ್ಚಾ ವಸ್ತುವಿಂದ ಸಿದ್ಧ ವಸ್ತುಗಳಾಗಿ ಅಂದ್ರೆ ಬಾಳೆ ದಿಂಡಿನಿಂದ ಏನ್ ಮಾಡ್ಬೇಕು ಇದನ್ನ ಮಾಡೋದು ಒಂದು ಉದ್ದೇಶ ಇಟ್ಕೊಂತೀವಿ ಸರ್. ಈರುಳ್ಳಿ ಜಾಸ್ತಿ ಬೆಳಿತಿರ್ತೇವೆ ನಾವು, ರೇಟ್ ಇರಲಾರ ಟೈಮಲ್ಲಿ ಅದನ್ನೊಂದು ಪೌಡರ್ ಮಾಡಿ ಒಂದು ನಮ್ದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಮಾಡ್ಬೇಕಂತೇಳಿ ಇದೊಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡೇ ಮಾಡ್ತೇವೆ ಸರ್. ಇದು ಒಳ್ಳೇದು ಜಗದೀಶ್ ಅವರೇ, ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ತಮಗೆ ಯಾರಾದರೂ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾ ಸರ್, ಖಂಡಿತವಾಗಿ ಸರ್. ಸಮಯ ಬೆಳಗ್ಗೆ ನನಗೆ 10-11 ಗಂಟೆ ಒಳಗಡೆ ಮಾಡಬಹುದು, ಬಿಟ್ಟರೆ 6 ಗಂಟೆ ಅಂದ್ರೆ ನಿಮ್ಗೆ ನನಗೆ 11 ಗಂಟೆ ತನಕ ರಾತ್ರಿ ಬೇಕಾದಾಗ ಮಾಡಬಹುದು ಸರ್. ನನ್ನ ನಂಬರ್ ಬಂದ್ಬಿಟ್ಟು 9845068960. ಆತ್ಮೀರೇ, ಈಗ ಏನ ಜಗದೀಶ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9845068960. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ತಮ್ಮ ಏನು ಸಮಸ್ಯೆಗಳದಾವ ಅವನ್ನು ಕೇಳಬಹುದು ಅಥವಾ ಚರ್ಚೆ ಮಾಡಬಹುದು. ಒಳ್ಳೇದು ಜಗದೀಶ್ ಸುಣಗದವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ತಮ್ಮ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ

ಭಕ್ತಿಯ ಪಡಿಬೇಕು. ಸಂತೋಷದಿಂದ ಭಜನವ ಮಾಡಿ ಭಕ್ತಿಯ ಪಡಿಬೇಕು. ಇದುವರೆಗೂ ಅಂಬವ್ವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ 550ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ನಂತರ ರಾಮಣ್ಣ ಚೌಡಕ್ಕಿ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.